इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए और मिट्टी की पकड़ मजबूत बनाने के लिए अधिक से अधिक पेड़ लगाएं। आपके हित में तत्पर NDMA। ಕೇಳಿ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಒಂದು ನಿರ್ವಹಣೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅಂದರೆ ನಮ್ಮ ತೋಟಗಾರಿಕೆ ಬೆಳೆಗಳಾದಂಥ ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಯಾವ ರೀತಿಯ ಕೀಟಗಳು ಮತ್ತು ರೋಗಗಳು ಬರ್ತವೆ, ಅವುಗಳನ್ನು ಹೇಗೆ ಹತೋಟಿ ಮಾಡಬೇಕು, ಗೊಬ್ಬರ ಯಾವ ಸಮಯದಲ್ಲಿ ಕೊಡಬೇಕು, ನೀರು ಹೇಗೆ ನಿರ್ವಹಣೆ ಮಾಡಬೇಕು, ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ, ಇನ್ನೂ ಅನೇಕ ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನು ಇದರಲ್ಲಿ ಪಡ್ಕೋಬಹುದು. ಈ ಮಾಹಿತಿ ನೀಡಲಿಕ್ಕೆ ನಿಮಗೆ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಚಿತ್ರದುರ್ಗದ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂಥ TR ಯಶವಂತ್ ಕುಮಾರ್ ಅವರು. ನಮಸ್ಕಾರ ಯಶವಂತ್ ಕುಮಾರ್ ಅವರಿಗೆ. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಪ್ರಶ್ನೆಗಳನ್ನು ಕೇಳಬೇಕು ಅಂದರೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640272, ಮತ್ತೊಂದು 9141970272. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಯಶವಂತ್ ಕುಮಾರ್ ಅವರೀಗ ಇವತ್ತಿನ ವಿಷಯ ನಾವು ತೆಂಗು ಮತ್ತು ಅಡಿಕೆ ಬೆಳೆಗಳ ಒಂದು ನಿರ್ವಹಣೆ ಅಂತ ನಾವು ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದೀವಿ. ನಾವು ಈಗ ಮಾತಾಡಬಹುದಾದ್ರೆ ತೆಂಗು ಮತ್ತು ಅಡಿಕೆ ಬೆಳೆ ಬಗ್ಗೆ ನಾವು ಮಾತಾಡಿದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತೆಂಗು ಮತ್ತು ಅಡಿಕೆಯ ಒಂದು ಸ್ಥಿತಿ ಹೇಗಿದೆ, ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿದೆ, ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಸರ್, ಚಿತ್ರದುರ್ಗ ಜಿಲ್ಲೆ, ಈಗ ನಮ್ಮ ಜಿಲ್ಲೆಯಲ್ಲಿ ಹಲವಾರು ತೋಟಗಾರಿಕೆ ಬೆಳೆಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ತೆಂಗು ಹೆಚ್ಚು ಏರಿಯಾನ ಆವರಿಸಿರತಕ್ಕಂಥ ಬೆಳೆ. ತೆಂಗು ಸರಿಸುಮಾರು 60,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಇದರಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಪ್ರದೇಶದಲ್ಲಿದೆ. ಅದೇ ರೀತಿ ಅಡಿಕೆ ಬಂದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಪ್ರದೇಶ ವಿಸ್ತರಣೆ ಸಹ ಹೆಚ್ಚಾಗ್ತಾ ಇದೆ. ಅಡಿಕೆ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 30,000 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಈಗ ಪ್ರಸ್ತುತ ಇದೆ ಸರ್. ಈಗ ಕಳೆದ ಒಂದು 2 ವರ್ಷದಿಂದ ಅಡಿಕೆ ಅಂದರೆ ನಾಟಿ ಮಾಡುವಂಥ ಪ್ರಮಾಣ ಜಾಸ್ತಿ ಆಗಿದೆ. ಭಾಳಷ್ಟು ರೈತರು ಅಡಿಕೆ ಬೆಳೀತೀವಿ, ನಾವು ಅಡಿಕೆ ಹಾಕ್ತೀವಿ ಅನ್ನೋ ಒಂದು ಮಾತು ಹೇಳ್ತಿರ್ತಾರೆ. ಯಾಕೆ ಇದು ಯಾಕೆ ಅಡಿಕೆಗೆ ಯಾಕೆ ಹೋಗ್ತಾರೆ ನಮ್ಮ ರೈತರು, ಇದರಿಂದ ಏನು ಇದೊಂದು ನಾವು ಅಂದರೆ ಮುಂದೆ ಪರಿಣಾಮಗಳು ಏನಾಗ್ಬೋದು ಹೇಗೆ ಅಂತೇಳಿ. ಸರ್, ಅಡಿಕೆ ಒಂದು ಹೇಳಿ ಕೇಳಿ ವಾಣಿಜ್ಯ ಬೆಳೆ ಮತ್ತು ಕಡಿಮೆ ನಿರ್ವಹಣೆ ಇರತಕ್ಕಂಥ ಬೆಳೆ, ಹೆಚ್ಚು ಶ್ರಮದಾನವನ್ನು ಬೇಡಲ್ಲ. ಹಾಗಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ದರನೂ ಸಹ ಹೆಚ್ಚಿರೋದ್ರಿಂದ ಅಡಿಕೆಗೆ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ಆದರೂ ವೈಜ್ಞಾನಿಕವಾಗಿ ಇದು ನಮ್ಮ ಜಿಲ್ಲೆಗೆ ಶಿಫಾರಸು ಮಾಡಿಲ್ಲ ಈ ಬೆಳೆನ. ಸರ್ಕಾರದ ವತಿಯಿಂದನೂ ಸಹ ಇದಕ್ಕೆ ಯಾವುದೇ ರೀತಿಯ ಒಂದು ಪ್ರೋತ್ಸಾಹ ಇಲ್ಲ ಅಡಿಕೆಗೆ ನಮ್ಮ ಜಿಲ್ಲೆಯಲ್ಲಿ. ಆದರೂ ಸಹ ರೈತರು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಮಳೆ ಆಗಿರೋದಕ್ಕೆ, ಅಂತರ್ಜಲ ಮಟ್ಟ ಹೆಚ್ಚಿರೋದಕ್ಕೆ ಸಹಜವಾಗಿ ಅಡಿಕೆ ಬೆಳೆಯ ಹತ್ರ ರೈತರು ಆಳ್ತಾ ಇದ್ದಾರೆ. ಆದರೆ ಏನು ಅಂದರೆ, ಒಂದು ಈ ಪ್ರದೇಶ ವಿಸ್ತರಣೆ ಈ ತರ ಜಾಸ್ತಿ ಆಗ್ತಿರೋದನ್ನ ಗಮನಿಸಿದ್ರೆ ಮುಂದೊಂದು ದಿನ ಸಮಸ್ಯೆ ಆಗುತ್ತೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಿದೆ. ಆದ್ರೂ ಸಹ ಏನು ಅಂದ್ರೆ, ಅಂತರ ಬೆಳೆಗಳನ್ನ ಬೆಳ್ಕೊಳೋದ್ರ ಮೂಲಕ ಅಡಿಕೆ ಪರ್ಯಾಯ ಬೆಳೆಗಳು ಸಾಕಷ್ಟು ಇದಾವೆ. ಈ ನಾವು ಆದಾಯದ ಮೂಲ ನೋಡಿ ರೈತರು ಬೆಳೆಯೋ ಸಹಜ, ಆದ್ರೆ ಅಡಿಕೆಗೂ ಪರ್ಯಾಯ ಬೆಳೆಗಳಿದಾವೆ, ಅಂತರ ಬೆಳೆಗಳು, ಮಿಶ್ರ ಬೆಳೆಗಳು, ಬಹುಮಹಡಿ ಪದ್ಧತಿಗಳು, ಬೆಳೆಗಳನ್ನ ಅಳವಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆ ವಿಫಲ ಆದ್ರೂ ಅಥವಾ ಅಡಿಕೆಗೆ ದರ ಕುಸಿತ ಆದ್ರೂ ಸಹ ತಮ್ಮ ಆರ್ಥಿಕತೆನ ಒಂದು ಉತ್ತಮ ಸ್ಥಿತಿನಲ್ಲಿ ಇಟ್ಟತಕ್ಕಂತ ಬೇರೆ ಪರ್ಯಾಯ ಯೋಜನೆಗಳನ್ನ ರೈತರು ಮಾಡ್ಕೋಬೇಕಾಗಿರುತ್ತೆ ಸರ್. ಈಗ ಅಡಿಕೆ ಒಂದು ದರ ನೋಡಿ ಬಹಳಷ್ಟು ರೈತರು ಅಡಿಕೆ ಬೆಳೆಗೆ ಹೋಗುವಂಥ ಒಂದು ಸಂದರ್ಭ ಹೀಗಿದೆ. ಅಂದರೆ ಅಡಿಕೆ ನೀವು ಹೇಳ್ದಂಗೆ ನಿರ್ವಹಣೆ ಕಡಿಮೆ ಇರುತ್ತೆ, ಆಮೇಲೆ ಹೆಚ್ಚು ಶ್ರಮ ಬೇಕಾಗಲ್ಲ, ಖರ್ಚುನೂ ಕಡಿಮೆ. ಒಂದು ಸರಿ ಅಂದರೆ ಒನ್ಸ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ರೀತಿ ಒಂದು ಸರಿ ಬೆಳೆದ್ರೆ ಒಂದು ಸರಿ ನಾವು ನಾಟಿ ಮಾಡಿ ಅದನ್ನು ನಿರ್ವಹಣೆ ನೋಡ್ಕೊತ ಹೋದರೆ ಆಮೇಲೆ ಕಂಟಿನ್ಯೂ ಆಗಿ ಅದರಿಂದ ಇಳುವರಿ ಬಂದುಬಿಟ್ರೆ ನಮಗೆ ಸುಲಭವಾಗಿ ನಾವು ಅದರ ಒಂದು ಬೆಳೆನ ಪಡಿಬೋದು ಅನ್ನೋ ಒಂದು ಮನೋಭಾವ ಭಾಳಷ್ಟು ರೈತರಲ್ಲಿದೆ. ಆ ಒಂದು ಬೆಳೆ ಬರೋವರೆಗೆ ಸುಮಾರು 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು, ಯಾವ ರೀತಿ ಅದನ್ನು ಮಾಡಬೇಕಾಗತ್ತೆ, ಯಾ ಅಂದರೆ ಈಗ ಅದನ್ನು ಕಾಪಾಡಬೇಕಲ್ಲ, ಅಷ್ಟು ವರ್ಷ ಇಳುವರಿ ಬರೋ ತನಕ ಕಾಪಾಡಬೇಕಾಗುತ್ತೆ. ಈಗ ನಾವು ಇವತ್ತು ಬೆಳೆದ್ರೆ ಇವತ್ತೇ ನನಗೆ ನಾಳೆನೆ ಸಿಗೋದಿಲ್ಲ ಬೇರೆ ಬೆಳೆಗಳಂಗೆ. ಒಂದು ಕರೆ ಇದೆ, ಕರೆ ನಂತರ ನಾವು ಮತ್ತೆ ಮಾತಾಡೋಣ. ಹಲೋ ಹಲೋ, ಕರೆಯಲು ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದೇ ಸರ್, ಯಾವ ರೀತಿ ಅಂದ್ರೆ ಈಗ ಅದನ್ನು ಕಾಪಾಡೋದು ಹೇಗೆ ಅಂತಂತೇಳಿ ಸರ್. ಅಡಿಕೆ ಬೆಳೆ ಇದು ಸಹ ಸ್ವಲ್ಪ ವೈಲ್ಡ್ ಅಡಾಪ್ಟಬಿಲಿಟಿ ಇರತಕ್ಕಂಥ ಬೆಳೆ. ಏನು ಅಂದರೆ ಪ್ರಾರಂಭಿಕ ವರ್ಷಗಳಲ್ಲಿ ಸರಿಯಾದ ಒಂದು ವಿಧಾನದಲ್ಲಿ ನಾಟಿ ಮಾಡಿ ಅಂತರ ಬೆಳೆಗಳನ್ನ ಬೆಳ್ಕೊಳೋದ್ರ ಮೂಲಕ ನಾವು ಇದನ್ನ ಸೂಕ್ತ ರೀತಿಯಲ್ಲಿ ಕಾಪಾಡ್ಕೋಬಹುದು. ಪ್ರಾರಂಭಿಕ ವರ್ಷಗಳಲ್ಲಿ ಇದನ್ನ ನೆರಳಲ್ಲಿ ಆದಷ್ಟು ಬಾಳೆ ಅಥವಾ ಪಪ್ಪಾಯ ಅಥವಾ ಈ ನುಗ್ಗೆ ಈ ರೀತಿಯ ಬೆಳೆಗಳ ನೆರಳಲ್ಲಿ ಬೆಳಿಬೇಕಾಗತ್ತೆ. ಆರಂಭಿಕ ವರ್ಷಗಳಲ್ಲಿ ಒಂದು ಮೂರ್ನಾಲ್ಕು ವರ್ಷ ಇದು ಸ್ವಲ್ಪ ನೆರಳನ್ನ ಬಯಸ್ತದೆ, ನಂತರ ತೊಂದರೆ ಇಲ್ಲ. ಹಾಗಾಗಿ ಕಡ್ಡಾಯವಾಗಿ ಯಾವ್ದಾದ್ರು ಈ ಒಂದು ನಾಲ್ಕೈದು ಬೆಳೆಗಳನ್ನು ಹೇಳಿದ್ನಲ್ಲ ಇದ್ರಗಳ ಮಧ್ಯದಲ್ಲಿ ಬೆಳೆದ್ರೆ ಖಂಡಿತ ಉತ್ತಮವಾಗಿ ಬರುತ್ತೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ಯಾರು? ನರೇಂದ್ರ ಬಾಬು ಅಂತ. ನಾವು ನಿಮ್ಮನ್ನೊಂದ್ಸರಿ ಭೇಟಿ ಮಾಡಿದ್ದೆ ಸರ್. ಹಾ, ಹೇಳಿ ಹೇಳಿ. ಅದೇ ಚಿಕ್ಕಪ್ಪನಳ್ಳಿ ಅಡಿಕೆ ಬಾಳೆ ತೋಟ ಅಂತ ಹೇಳಿ ಮಾಡಿದ್ನಲ್ಲ ಸರ್, ಅಲ್ಲಿದೆ. ಅದು ಬಾಳೆ ಎಲ್ಲ ಮೊನ್ನೆ ಗಾಳಿ ಬಿತ್ತು ಇದ್ ಮಾಡ್ಕೊಂಡೋಗಿದ್ರು ಸರ್, ತೋಟಗಾರಿಕೆ ಇಲಾಖೆಗೆ ವಿಚಾರ ಮಾಡ್ರಿ ಅಂದ್ರು. ಅದನ್ನೆಲ್ಲ ಫೋಟೋ ಹೊಡೆದು ಇದ್ ಮಾಡಿದ್ದಾರೆ. ಅದು ನಿಮ್ಮಲ್ಲಿ ಬಂದು ವಿಚಾರ ಮಾಡ್ರಿ ಅಂತಂದ್ರು, ಅದಕ್ಕೆ ಬರಬಹುದಾ ಅಂತ ಕೇಳಿದೆ ಸರ್. ಬಹಳ ಒಂದು ನೂರಾರು ಮನೆ ಎಲ್ಲ ಗಿಡ ಬಿದ್ದಿತ್ತು ಗಾಳಿ ಮಳೆಗೆ. ಅಲ್ಲ, ಅದು ಈಗ ಈಗ ನಮ್ಮ ಓಬ್ಳಿ ಆಫೀಸರ್ಸ್ ಬಂದು ರಿಪೋರ್ಟ್ ಮಾಡಿ ಅದನ್ನ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತೀವಿ ಬೆಳೆ ಪರಿಹಾರ, ಇದರಲ್ಲಿ ಅದು ಕನ್ಸಿಡರ್ ಆಗೋದು. ಅದು ತಾಲೂಕು ಕಂದಾಯ ಇಲಾಖೆಯಿಂದ ಅದು ಪೇಮೆಂಟ್ ಆಗುತ್ತೆ ನಿಮಗೆ. ಸರ್, ಆಮೇಲೆ ಹೇಳಿ. ಹಲೋ ಹೇಳಿ ಹೇಳಿ, ಮಾತಾಡಿ. ನಾನು ಈಗ ಒಂದೂವರೆ ವರ್ಷ ಆಯ್ತು ಅಡಿಕೆ ಬಾಳೆ ಹಾಕಿ, ಈಗ ತೆಗಿತಾ ಇದ್ದೀನಿ ಬಾಳೆನ. ನಾನು ಗುಲಾಬಿ ಹಾಕ್ಬೇಕನ್ನೋ ಉದ್ದೇಶ ನನಗಿದೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮಲ್ಲಿ ಬಂದ್ರೆ ಸಿಗುತ್ತಾ, ನಿಮ್ಮನ್ನು ಭೇಟಿ ಮಾಡಬಹುದಾ ಅಂತ ನಾನು. ಖಂಡಿತ ಖಂಡಿತ ಭೇಟಿ ಮಾಡಿ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಕೊಡ್ತಾರೆ, ದೂರವಾಣಿನಲ್ಲ ಮೂರ್ಕಲ್ಲಾದ್ರೂ ಸಂಪರ್ಕ ಮಾಡಿ, ಇಲ್ಲ ಮುದ್ದಾಮ್ ಕಚೇರಿಗೆ ಭೇಟಿ ಕೊಟ್ಟರು ಸಹ ನಾವು. ಇಲ್ಲ ಸರ್, ನಿಮ್ಮನ್ನು ಭೇಟಿ ಮಾಡ್ತೀನಿ ಸರ್ ಬಂದು. ಖಂಡಿತ ಭೇಟಿ ಮಾಡಿ, ಭೇಟಿ ಮಾಡಿ, ಮಾಹಿತಿ ಕೊಡ್ತೀನಿ, ಅದು ತಾಂತ್ರಿಕ ಮಾಹಿತಿ ಎಲ್ಲ ಕೊಡ್ತೀನಿ. ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ನಮಗಿಲ್ಲ, ಅಷ್ಟು ಅನುಭವ ಕಮ್ಮಿ. ಸರಿ ಸರಿ ಸರಿ ಸರಿ. ನನಗೆ ಮುಂಚೆ ರವಿ ಸರ್ ಇದ್ರಲ್ಲ ಸರ್, ಅವರೇ ಮಾರ್ಗದರ್ಶನ ಮಾಡಿದ್ರಲ್ಲ. ಸರಿ ಸರಿ, ಅವ್ರ ಮುಖಾಂತರನೇ ನಾನೆಲ್ಲ ಬಾಳೆ ಬೆಳೆದಿದ್ದು. ಹೌದಾ? ಓಕೆ ಓಕೆ ಓಕೆ. ಈಗ ಅದೇ ನಿಮ್ಮನ್ನು ಒಂದ್ಸರಿ ಬಂದು ಭೇಟಿ ಮಾಡಿದ್ದೆ ನಾನು. ಹೌದೌದೌದು, ಸಿಕ್ಕಿದ್ರಿ, ಗೊತ್ತಾಯ್ತು. ನೀವು ನಮ್ಗೆಲ್ಲ ಬಹಳ ಸಹಕಾರ ಮಾಡಿದ್ರಿ ಸರ್. ಖಂಡಿತ. ಹಾಗಾಗಿ ನಿಮ್ಗೆ ಅದೇ ಹೂವಿನ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟರೆ ನಾನು ಬೆಳೆಯಕ್ ರೆಡಿ ಇದ್ದೀನಿ ಅದಕ್ಕೆ. ಸರಿ ಸರಿ, ತಾಂತ್ರಿಕ ಮಾಹಿತಿ ಮಾಡ್ಕೊಡೋಣ. ಆಯ್ತು ಸರ್. ನಮಸ್ಕಾರ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ಕಾರ. ಹಾ ನಮಸ್ತೆ ಸರ್, ನಾನು ಶಿವಾನಂದ್ ಅಂತ, ರಟ್ಟಿಳಿ ತಾಲೂಕಿನಿಂದ. ಶಿವಾನಂದ್? ಹೌದ್ ಸರ್. ಕೇಳಿ, ಪ್ರಶ್ನೆ ಕೇಳಿ. ಇವರಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ, ನಮ್ದು 27 ವರ್ಷದ ಅಡಿಕೆ ತೋಟ ಇದೆ. ಈಗ ಅದರಲ್ಲಿ ಮಳೆಗಾಲ ನಿರ್ವಹಣೆ ಹೇಗೆ ಅಂತ ಕೇಳ್ಬೇಕಾಯ್ತು. ಏನು ಈಗ ಮಳೆಗಾಲ ನಿರ್ವಹಣೆ, ಗೊಬ್ಬರ ಹಾಕೋದು ಏನ್ ಮಾಡ್ಬೇಕು ಈಗ ಅಂತ. ನೋಡಿ, ರೈತ ಬಾಂಧವರು ಒಂದು ಎಲ್ಲರಿಗೂ ನಾನು ಹೇಳೋದು, ಶಿವಾನಂದ್ ಅವ್ರಿಗೂ ಸೇರಿಸ್ಕೊಂಡು, ನಾವು ಏನು ಅಂದರೆ ಅಡಿಕೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಗಮನ ಕೊಡಲ್ಲ ನಮ್ಮ ರೈತರು. ಸಹಜವಾಗಿ ಏನು ಮಾಡಿಬಿಡ್ತಾರೆ, ಒಂದು ಸರಿ ಕೊಟ್ಟಿಗೆ ಗೊಬ್ಬರ ಹೊಡೆದು ಸುಮ್ಮನೆ ಬಿಡ್ತಾರೆ. ಅಡಿಕೆ ಮತ್ತು ತೆಂಗು ಎರಡೂ ಬೆಳೆಗಳು ಸಹ ಒಂದೇ ಕುಟುಂಬಕ್ಕೆ ಸೇರಿದವು, ಹೆಚ್ಚು ಪೋಷಕಾಂಶನ ಬಯಸ್ತಕ್ಕಂಥ ಬೆಳೆ ಇವು. ಅದ್ರ ಸಾಮರ್ಥ್ಯನ ನಾವು ಉಪಯೋಗಿಸ್ಕೋಬೇಕು ಅಂದ್ರೆ ಕಡ್ಡಾಯವಾಗಿ ನಾವು ಸ್ವಲ್ಪ ರಾಸಾಯನಿಕ ಗೊಬ್ಬರನ ಕೊಡಲೇಬೇಕು. ಯಾಕೆಂದ್ರೆ ಪೊಟ್ಯಾಶ್ ಹೆಚ್ಚು ಬೇಡ್ತಕ್ಕಂಥ ಬೆಳೆ ಅಡಿಕೆ. ಈಗ ನಾವು ಸರಿಯಾದ ಪೋಷಕಾಂಶ ನಿರ್ವಹಣೆ ಮಾಡದಲ್ಲೇ ಇದ್ರೆ ನಮಗೆ ಇಳುವರಿ ಕುಸಿತ ಆಗುತ್ತೆ. ಇವತ್ತು ಅಂತೀವಿ ನಾವು ಏನು ಅಂದ್ರೆ, ಏ ನಮ್ಮ ಅಡಿಕೆ ಇಳುವರಿ ಚೆನ್ನಾಗೇ ಇದೆ ಅಂತ. ಆದ್ರೆ ಇದೊಂದು ದೀರ್ಘಕಾಲದ ಬೆಳೆ, ಲೈಫ್ ಟೈಮ್ ಕ್ರಾಪ್ ಆಗಿರೋದ್ರಿಂದ ಮುಂದೊಂದು ದಿನ ಇದು ಏನಾದರೂ ಮಣ್ಣಿನಲ್ಲಿ ಫಲವತ್ತತೆ ಕಮ್ಮಿ ಆಯಿತು ಅಂದ್ರೆ ಅವಾಗ ನಮಗೆ ಇಮಿಡಿಯೇಟ್ ನಾವು ಏನೋ ಒಂದು ಗೊಬ್ಬರ ತಂದಾಕಿ ನಾವು ಸುಧಾರಿಸ್ತೀವಿ ಅನ್ನೋಕೆ ಆಗಲ್ಲ. ಹಾಗಾಗಿ ಪ್ರತಿ ವರ್ಷ ಮುಂಗಾರು ಹಿಂಗಾರಿನಲ್ಲಿ ಗೊಬ್ಬರ ಕೊಡಲೇಬೇಕು. ಅಡಿಕೆಗೆ ಮುಂಗಾರಿನಲ್ಲಿ ಸುಮಾರು ಯೂರಿಯಾ 67 ಗ್ರಾಮ್ ಒಂದು ಮರಕ್ಕೆ, ಅದೇ ರೀತಿ ಸಿಂಗಲ್ ಸೂಪರ್ ಫಾಸ್ಪೇಟ್ 63 ಗ್ರಾಮ್, ಮ್ಯೂರೇಟ್ ಆಫ್ ಪೊಟಾಷ್ 83 ಗ್ರಾಮ್ ಕೊಡಬೇಕು. ಈಗ ನಾವು ಅಡಿಕೆನಲ್ಲಿ ಮತ್ತೆ ತೆಂಗಲ್ಲಿ ಯಾವಾಗ್ಲೂ ಮುಂಗಾರು ಹಿಂಗಾರು ಎರಡು ಹಂತದಲ್ಲಿ ಗೊಬ್ಬರನ ಕೊಡಲೇಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಣ್ಣಲ್ಲಿ ಸಾವಯವ ಅಂಶನ ಚೆನ್ನಾಗಿಟ್ಕೋಬೇಕು. ಏನು ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಏನು ಕರಿತೀವಿ, ಅದು ಚೆನ್ನಾಗಿರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡೋದು ಅತ್ಯಗತ್ಯ ಆಗಿದೆ. ನಾನೀಗ ಹೇಳಿದ್ನಲ್ಲ, ಈ ಗೊಬ್ಬರನ ನೀವು ಮುಂಗಾರಿನಲ್ಲಿ ಕೊಡಿ. ಹೆಚ್ಚಿನ ಮಾಹಿತಿನ ನಮ್ಮ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ದೂರವಾಣಿಗೂ ಕರೆ ಮಾಡಿ ಹಿಂಗಾರಿನಲ್ಲಿ ಏನು ಕೊಡಬೇಕು ಅನ್ನೋದು ಹೇಳ್ತೀವಿ. ಪ್ರತಿ ವರ್ಷನೂ ಕೊಡಲೇಬೇಕು, ನಿರಂತರವಾಗಿ ಮುಂಗಾರಿನಲ್ಲೂ ಕೊಡಬೇಕು, ಹಿಂಗಾರಿನಲ್ಲೂ ಗೊಬ್ಬರ ಕೊಡಲಿಕ್ಕೆ ಇರುತ್ತೆ. ಹಲೋ, ಹಲೋ, ಶಿವಾನಂದ್ ಅವರೇ ಕರೆ ಮಾ ಶಿವಾನಂದ್ ಅವರು ಕರೆ ಮಾಡಿ ಅಂದರೆ ಅವರಿಗೆ ಮಾಹಿತಿ ಸಿಕ್ಕಿರುತ್ತೆ ಅಂತ ಹೇಳೋಣ. ಮುಂದಿನ ಒಂದು ಕರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಶಿವಲಿಂಗಯ್ಯವರೇ ಮಾತಾಡೋದು ಸರ್. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳು ಕೊಡದಂದ್ರೆ ಅದೇ. ಹಾಂ, ಹೇಳಿ ಹೇಳಿ ಶಿವಲಿಂಗಯ್ಯವರೇ. ಸರ್, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅಡಿಕೆ ಬೆಳಿಬೋದ ಅಂತೇಳಿ ಒಂದು ಪ್ರಶ್ನೆ ಇದೆ ಸರ್ ನಮ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಅಡಿಕೆ ಬೆಳಿಬಹುದಾ ಅಂತ? ಹ್ಞೂನ್ರಿ. ಈಗ ನಿಮ್ಮ ನಿಮ್ಮ ತಾಲೂಕು ನಿಮ್ಮ ಸುತ್ತಮುತ್ತ ಯಾರಾದ್ರೂ ಬೆಳೆದಿದಾರ ಶಿವಲಿಂಗಯ್ಯರೇ? ಅಲ್ಲ, ಏನಾಗುತ್ತೆ ಅಂದ್ರೆ ಅಲ್ಲಿ ಅಲ್ಲಿ ಇದಕ್ಕಿನ್ನ ಕೆಲವು ಕ್ರಾಪ್ಸ್ಗಳು ಈಗ ಆ ಕಡೆ ಅಂದ್ರೆ ದ್ರಾಕ್ಷಿ, ಈ ತರದ ಕೆಲವು ಕಬ್ಬು, ಈ ತರದ ಬೆಳೆಗಳು ಇದಾವೆ. ಕಬ್ಬು, ಹೌದೌದು. ಏನು ಅಂದ್ರೆ ಈಗ ಅದು ಇಲ್ಲಿ ನಮ್ಮ ಮಲೆನಾಡು ಕರಾವಳಿ ಪ್ರದೇಶದ ಬೆಳೆ ಅಷ್ಟೇನೆ. ಅದು ಹೆಚ್ಚು ಸ್ವಲ್ಪ ಮಳೆ ಬೀಳತಕ್ಕಂತ ಇದಾಗಿರೋದ್ರಿಂದ ನಿಮ್ಮಲ್ಲಿ ಯಾಕೆ ವಿಸ್ತೀರ್ಣ ಆಗಿರಲ್ಲ ಅಂದ್ರೆ ಇಲ್ಲೇ ಸಾಕಷ್ಟು ಏರಿಯಾ ಇದೆ. ಹಾಗಾಗಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಒಂದು 2000 ಮಿಲಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲಾದರೂ ಬೆಳಿಬೋದು ಇದು. ಆದರೆ ಏನು ಅಂದ್ರೆ ಟ್ರೆಡಿಷ್ನಲ್ ಅಲ್ಲಿ ಕೆಲವು ಕ್ರಾಪ್ಗಳು ಕೆಲವು ಜಿಲ್ಲೆ ಗುರುತಿಸ್ಕೊಂಡಿದ್ದಾವೆ, ಅಂಥ ಪ್ರದೇಶದಲ್ಲೇ ಹೆಚ್ಚು ಬೆಳೀತಾರೆ ಅಷ್ಟೇನೆ. ಅಂದ್ರೆ ಸರ್, ಈಗ ಮಣ್ಣನ್ನು ಸ್ವಲ್ಪ ಬದಲು ಮಾಡಿದ್ರು ಆಗ್ಬೋದ್ರೆ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಇಲ್ರಿ? ಅಲ್ಲ, ಬೆಳಿಬೋದು, ಏನು ತೊಂದರೆ ಇಲ್ಲ. ನೀವು ಅಲ್ಲಿ ಸ್ಥಳೀಯವಾಗಿ ಸ್ವಲ್ಪ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ, ಯಾಕೆಂದ್ರೆ ಅಲ್ಲಿ ನಿಮಗೆ ಮಾರುಕಟ್ಟೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಬರೀ ಬೆಳೆಯೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಗ್ಗೆ ನಿಮಗೆ ಅದನ್ನ ಸಂಸ್ಕರಣೆ ಮಾಡ್ತಕ್ಕಂತ ತಂತ್ರಜ್ಞಾನಗಳು ಇರಬೇಕು, ಅದನ್ನ ಮಾರುಕಟ್ಟೆಗೆ ನಿಮಗೆ ಹತ್ರದ ಮಾರುಕಟ್ಟೆ ಇರಬೇಕಾಗತ್ತೆ. ಇದೆಲ್ಲ ವಿಚಾರ ಮಾಡ್ಬೇಕಾಗತ್ತೆ. ಸ್ಥಳೀಯ ತೋಟಗಾರಿಕೆ ಅಧಿಕಾರಿಗಳನ್ನ ಭೇಟಿಯಾಗಿ ಅವರು ಸ್ವಲ್ಪ ಹೆಚ್ಚಿನ ಮಾಹಿತಿನೂ ಸಹ ಕೊಡ್ತಾರೆ ನಿಮಗೆ. ನಮಸ್ತೆ, ನಮಸ್ಕಾರ, ಒಳ್ಳೆ ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಒಂದು ಕರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ತಿಪ್ಪೇಸ್ವಾಮಿ ಅಂತ, ಡಿ ಮೆಟ್ಕಿರ್ಕೊಳ್ಳ ಸರ್. ತಿಪ್ಪೇಸ್ವಾಮಿ ಮೆಟ್ಕಿರ್ಕೊಳ್ಳ ಸರ್. ಹಾ, ಹೇಳಿ ತಿಪ್ಪೇಸ್ವಾಮಿ, ಪ್ರಶ್ನೆ ಕೇಳಿ. ಸರ್, ನಮ್ದು 15 ವರ್ಷ ಅಡಿಕೆ ಇದೆ ಸರ್. ಹ್ಮ್, ಅದಕ್ಕೆ ಮೇಲ್ಗಡೆಯಿಂದ ಸುಳಿಯಿಂದ ಕೊಳೆ ರೋಗ ಬಂದಿದೆ ಸರ್, 200 ಗಿಡ ಹೋಗ್ಬಿಟ್ಟವೆ. ಹಾ, ಸುಳಿ ಕೊಳೆ ರೋಗ ಇರುತ್ತೆ ತಿಪ್ಪೇಸ್ವಾಮಿ ಅವರೇ. ಎಷ್ಟು ವರ್ಷದ ಗಿಡ ಅದು? ಮೇಲ್ಗಡೆಯಿಂದ ಅದೇನ್ ಸರ್, ಗರಿ ಗರಿ ಹಿಂಗೆ ಹೋಗ್ಬಿಟ್ಟು ಫುಲ್ ಪೋಲಾಗ್ಬಿಡ ಸರ್ ಮರ ದೊಡ್ಡ. ಅಲ್ಲ, ಏನು ಅಂದ್ರೆ ಇದು ನೀವು ಆರಂಭಿಕ ದಿನಗಳಲ್ಲೇ ಗುರುತಿಸಬೇಕಾಗಿತ್ತು. ಒಂದು, ಈಗ ಆಕ್ಚುಲಿ ನೀವು ಬಾಳ ಗಿಡ ಕಳ್ಕೊಂಡಿವಿ ಅಂತಿದ್ದೀರಾ. ಏನು ಅಂದ್ರೆ ಆ ಸುಳಿ ಕೊಳೆ ಆಗಿರುತ್ತಲ್ಲ, ಅದು ಆಕ್ಚುಲಿ ನೀವು ಕಿತ್ತು ನೋಡಿ ಗೊತ್ತಾಗುತ್ತೆ. ಅದು ಸುಲಭವಾಗಿ ಎಲೆಗಳು ಕಿತ್ಕೊಂಡ್ಬರ್ತವೆ, ಎಳೆದ್ರೆ ಸಾಕು ಕಿತ್ಕೊಂಡ್ಬರ್ತವೆ. ಒಂದು, ಮತ್ತೆ ಅಲ್ಲಿ ಕೊಳ್ತಿರುತ್ತೆ, ಸಾಕಷ್ಟು ಕೊಳ್ತೋಗಿರುತ್ತೆ, ದುರ್ವಾಸನೆ ಬರ್ತಾ ಇರುತ್ತೆ ಆ ಜಾಗದಲ್ಲಿ. ಅದನ್ನ ನಾವು ಫಸ್ಟ್ ಸರ್, ಅದು ಸ್ವಲ್ಪ ದಪ್ಪ ಮರ, ಅದು 15 ವರ್ಷದ ಮರ, ಫುಲ್ ಬೆಂಡ್ ಆಗ್ಬಿಟ್ಟು ಹಂಗೆ ಬಿದ್ದ್ಬಿಟ್ಟು ಒಳ್ಳಾಗದು. ಅಲ್ಲ, ಅದು ಒಂದು ಎರಡು ಇದ್ದು ಸಹಿತ ಈಗ ಒಂದು ಅಲ್ಲಲ್ಲೇ ಸುತ್ತ ಹೋಗ್ಬಿಟ್ಟಿದೆ. ಅವತ್ತು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಮೊನ್ನೆ ಸ್ಪ್ರೇ ಮಾಡಿಸಿ ಯಾವ್ದೋ ಒಂದು, ಅದೇ ಡಾಕ್ಟರ್ ಸಾಯಿಲ್ ಅಂತ. ಅಲ್ಲ, ಈಗ ಒಂದು ಸುಳಿ ಕೊಳೆ ರೋಗನ ಅಥವಾ ಈಗ ಅದು ಅಡಿಕೆ ಚಂಡೆ ಅಂತ ಬರುತ್ತಲ್ಲ, ಅಲ್ಲಿ ಬೆಂಡಾಗಿ ಇದಾಗ್ತಾ ಇರೋದ? ಇಲ್ಲ ಸರ್, ಮೇಲ್ಗಡೆಯಿಂದ ಅದು ಫಸ್ಟ್ ಗರಿ ಎಲ್ಲ ಇದಾಗ್ಬಿಡುತ್ತೆ ಸರ್, ಮೇಲ್ಗಡೆಯಿಂದ ಉದುತ್ತವೆ ಗಿಡ ಎಲ್ಲ, ಬೋಳ ಆಗ್ಬಿಡುತ್ತೆ ಫುಲ್ಲು. ಬೋಳ ಆಗ್ಬಿಟ್ಟು ಮೇಲ್ಗಡೆಯಿಂದ ಫುಲ್ಲು ಟೊಳ್ಳೆ ಆಗ್ಬಿಡುತ್ತೆ ಸರ್, ಎಲ್ಲ ಇದು ಬುಡ ಇದೆ ಅಲ್ಲ, ಕೊನೆಯ ತನಕ ಟೊಳ್ಳೆ ಆಗ್ಬಿಟ್ಟು ಬಿದ್ಬಿಡು ಸರ್, ಅದನ್ನ ಪೂರ್ತಿ ಗಿಡನೇ ಹೋಗುತ್ತೆ. ಹ್ಞೂ ಸರ್, ಫುಲ್ ಗಿಡನೇ ಹೋಗ್ಬಿಡುತ್ತೆ, ಒಂದು 200 ಗಿಡ ಹೋಗ್ಬಿಟ್ಟವೆ. ಅಲ್ಲ, ಒಂದು ನೀವೀಗ ಕೊಳೆ ರೋಗ ಅನ್ನೋದಾದ್ರೆ ಅದನ್ನೆಲ್ಲ ಕೊಳೆನೆಲ್ಲ ಕ್ಲೀನಾಗಿ ತೆಗ್ದಿ ಅಲ್ಲಿಗೆ ನೀವು ಬೋರ್ಡಾಕ್ಸ್ ಮಿಕ್ಸ್ಚರ್ನ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ, ಅಥವಾ ಬೋರ್ಡಾಕ್ಸ್ ಪೇಸ್ಟ್ ಅಂತ ಏನು ಹೇಳ್ತೀವಿ, ಅಥವಾ ಅದು ಸಿಗಲ್ಲ ಅನ್ನೋದಾದ್ರೆ ನಮ್ಮಲ್ಲಿ ಈಗ ಬ್ಲೈಟಾಕ್ಸ್ ಸುಲಭವಾಗಿ ಸುತ್ತಕ್ಕಂಥದ್ದು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಏನಂತೀವಿ ಅದು ಆ ದ್ರಾವಣನ ಅಲ್ಲಿ ಸ್ವಲ್ಪ ಕ್ಲೀನಾಗಿ ಅದು ತೊಯ್ಯಂಗೆ ಒಯ್ದು ಸ್ವಲ್ಪ ಪಾಲಿಥಿನ್ ಹಾಳೆನಲ್ಲಿ ಕವರ್ ಮಾಡಿ ಇಡಬೇಕಾಗ್ತದೆ ಸುಳಿ ಕೊಳೆ ರೋಗ ಆದರೆ. ಅದು ಬಿಟ್ಟು ನೀವೇನು ಸುಳಿನಲ್ಲೇ ಕ್ಲೀನಾಗಿ ತೊಯ್ಯಂಗೆ ಸಿಂಪಡಣೆ ಮಾಡ್ಬೇಕಾಗತ್ತೆ. ಹೌದೌದು, ಟ್ರಾಕ್ಟರ್ ಸ್ಪ್ರೇಯರ್ ಅಥವಾ ಎಚ್ ಟಿ ಪಿ ಸ್ಪ್ರೇಯರ್ ಇಟ್ಕೊಂಡ್ರೆ ಆ ಲೆವೆಲ್ ರೀಚ್ ಆಗುತ್ತೆ, ಅಲ್ಲಿ ಸ್ವಲ್ಪ ತೊಯ್ಯಂಗೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಅದು ಸುಳಿ ಕೊಳೆ ರೋಗ ಹೌದು. ಆಮೇಲೆ ಒಂದ್ ಡ್ರಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದೇನ ಆಯಿಲ್ ಹಾಕಿ ಎಲ್ಲ ಕೊಳೆ ಮಾಡ್ಬಿಟ್ಟು ಒಂದೊಂದೆರಡು ಚೆಂಬ ಹತ್ತು ದಿವಸ ಬಿಡಕು. ಅಲ್ಲ ಈಗ ಮದಕರಿಪುರ ಯಾವ ತಾಲೂಕು ಹೇಳಿ? ಇಲ್ಲೇ ಚಿತ್ರದುರ್ಗ ತಾಲೂಕ್ ಅಲ್ಲ ಭರಮಸಾರ ಹೋಗ್ಬಳಿ ಇಲ್ಲೇ ಭರಮಸಾರ ಹೋಗ್ಬಳಿ. ಓಕೆ ಓಕೆ, ನೀವು ಒಂದ್ ಕೆಲಸ ಮಾಡಿ, ಕೊನೆಗೆ ನನ್ನ ನಂಬರ್ ಹೇಳ್ತಾರೆ, ವಾಟ್ಸ್ಆಪ್ ಮಾಡಿ ಆ ಫೋಟೋಸ್. ನೀವು ಹೇಳ್ತಕ್ಕಂತ ರೋಗ ಅದು ಕೊಳೆ ರೋಗ ಆದ್ರೆ ನಾನು ಈಗ ಹೇಳಿದ್ದು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ, ಅಥವಾ ಇಡಿ ಮುಂಡಿಗೆ ರೋಗದಲ್ಲಾದ್ರೆ ನೀವು ಹೇಳ್ದಂಗೆ ಚಂಡೆ ತಿರುಗೋದು ಅದೆಲ್ಲ ಆಗುತ್ತೆ, ಅದಾದ್ರೆ ಬೇರೆ ಅದು ಅದು ಶಾರೀರಿಕ ನ್ಯೂನತೆ. ನಾನು ಈಗಾಗಲೇ ಹೇಳಿದೆ, ಅಡಿಕೆನಲ್ಲಿ ಏನ್ ಮಾಡ್ತಾರೆ ಎಲ್ಲ ರೈತ ಬಾಂಧವರು ಅಂದ್ರೆ, ಸಹಜವಾಗಿ ಪೋಷಕಾಂಶಗಳು ಗೊಬ್ಬರದ ಕಡೆ ಗಮನ ಕೊಡಲ್ಲ, ಏನೋ ಒಂದು ಮುಂಗಾರಲ್ಲಿ ಒಂದ್ ಸ್ವಲ್ಪ ತಿಪ್ಪೆ ಗೊಬ್ಬರ ಕೆರೆಗೋಡ ಓಡಿಸ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಇದು ಒಂದ್ ವರ್ಷ ಎರಡ್ ವರ್ಷ ಮರ ತಡ್ಕೊಳತ್ತೆ, ಆದ್ರೆ ಇದೇ ಪ್ರತಿ ವರ್ಷ ಇದೇ ಬರ ಇದೇ ಪರಿಸ್ಥಿತಿ ಆದಾಗ ಪೋಷಕಾಂಶಗಳ ಕೊರತೆಯಿಂದ ಶಾರೀರಿಕ ನ್ಯೂನ್ಯತೆ ಆಗುತ್ತೆ. ಬಂದ್ ಡಿಸೀಸ್ ಅಥವಾ ಪೆನ್ಸಿಲ್ ಡಿಸೀಸ್, ಇಡೀ ಮುಂಡಿಗೆ ರೋಗ ಅಂತ ಕರೀತಾರೆ ಅದನ್ನ. ಅವಾಗ ಆದಾಗ ಈ ತರ ನೀವು ಹೇಳಿದ್ರಲ್ಲ ಚಂಡೆ ತಿರುಗೋದು ಅಂತ, ಅದು ಮೇಲ್ಗಡೆ ಟಾಪ್ ಪೋರ್ಷನ್ ಎಲ್ಲ ತಿರುಗ್ಬಿಟ್ಟು ಆ ಸ್ಟೆಮ್ ಏನಿದೆ ಪೆನ್ಸಿಲ್ ತರ ಉದ್ದಕ್ಕೆ ಬೆಳೆದು ತುದಿಗೆ ಚೂಪುಗಾಗ್ತಾ ಹೋಗುತ್ತೆ, ಅದು ಶಾರೀರಿಕ ನ್ಯೂನ್ಯತೆ. ಅದನ್ನ ಹೋಗಲಾಡಿಸ್ಬೇಕು ಅಂದ್ರೆ ಒಂದು ಎರಡು ವರ್ಷದಲ್ಲಿ ಆಗಲ್ಲ. ಈಗ ಮನುಷ್ಯಂಗೆ ಹೆಂಗೆ ಬಿ ಪಿ ಶುಗರ್ ನಿರಂತರವಾಗಿ ಬಂದಿರುತ್ತೋ ಅದೇ ರೀತಿ ಅದು ಶಾರೀರಿಕ ನ್ಯೂನತೆ ಆ ಸಸಿಗೆ ಬಂದಿರುತ್ತೆ. ಅದು ಬಂದಿದ್ದನ್ನ ನಿರ್ವಹಣೆ ಮಾಡಬಹುದು ಹೊರತು 100% ಕಂಟ್ರೋಲ್ ಮಾಡಕ್ ಆಗಲ್ಲ. ನಿರ್ವಹಣೆ ಅಂದ್ರೆ ಉತ್ತಮವಾದ ಸಾವಯವ ಗೊಬ್ಬರಗಳನ್ನ ಕೊಳೆ ರೋಗ ಆದ್ರೆ ಖಂಡಿತ ಸ್ಪ್ರೆಡ್ ಆಗುತ್ತೆ. ಶಾರೀರಿಕ ನ್ಯೂನತೆ ಆದ್ರೆ ಅದು ಇಡೀ ನಿಮ್ ಎಲ್ಲಾ ತೋಟದಲ್ಲಿರೋ ಎಲ್ಲಾ ಗಿಡಗಳಿಗೂ ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಬಟ್ ನೀವು ಅದನ್ನ ಪೋಷಕಾಂಶಗಳು ಈಗಲಿಂದನೇ ಅಂತರ ಬೆಳೆಗಳ ಇದು ಒದಿಕೆ ಬೆಳೆಗಳನ್ನ ಬೆಳ್ಕಂತಕ್ಕಂಥದ್ದು, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳ್ಕಂತಕ್ಕಂಥದ್ದು, ಕರೆಕ್ಟ್ ಆಗಿ ತಿಪ್ಪೆ ಗೊಬ್ಬರ ಹಾಕ್ತಕ್ಕಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನ ಸರಿಯಾಗಿ ಹಾಕ್ತಕ್ಕಂಥದ್ದು ಮಾಡಿದ್ರೆ ಈ ಶಾರೀರಿಕ ನ್ಯೂನತೆನ ಸರಿಪಡಿಸಬಹುದು. ಹಲೋ ಹಲೋ ಹೇಳಿ ಹೇಳಿ, ಇನ್ನ ಸರ್ ಹೇಳಿ. ಅಲ್ಲಿ ಕೆರೆ ಮಣ್ಣು ಹಾಕಿದ್ರಿ ಸಾಯ ಏರಿಯಾದಲ್ಲಿ? ಕೆರೆ ಮಣ್ಣು ನೋಡ್ರಿ, ಅದು ಬಹಳ ಕೆರೆ ಮಣ್ಣು ಹಾಕಿದ್ನಲ್ಲ ಅವಾಗಿಂದ ಒಂದೆರಡು ಗಿಡ ಇದ್ದು ಮತ್ತೆ ಹಂಗೆ ಎಕ್ಸ್ಟೆಂಡ್ ಆಗ್ಬಿಟ್ಟು ಒಟ್ಟು ಒಂದು 100-200 ಗಿಡ ಹೋಗ್ಬಿಟ್ಟು ಹಂಗೆ. ಅದರಿಂದ ಏನಾದ್ರೆ ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ ರೈತರು, ಒಂದು ತಪ್ಪು ಗ್ರಹಿಕೆ ಏನು ಅಂದ್ರೆ ಕೆರೆಗೋಡು ಒಡಿಸ್ಬೇಕು ನಿಜ ಅಂದ್ರೆ ಅದು ಎಷ್ಟು ಹಾಕ್ಬೇಕು. ಈಗ ನಮ್ಮಲ್ಲಿ ಏನಂದ್ರೆ ಕಾಂಪಿಟೇಷನ್ ಮೇಲೆ ರೈತರು ಹೊಡಿತಾರೆ, ಅವನು ಇಷ್ಟು ಲೋಡ್ ಹೊಡೆದ ನಾನು ಇಷ್ಟು ಲೋಡ್ ಹೊಡಿಸ್ಬೇಕು ಅಂತ, ಅದು ತಪ್ಪು. ಅದು ಫಸ್ಟ್ ಆಫ್ ಆಲ್ ನಮ್ಮ ಮಣ್ಣಿಗೆ ಅಗತ್ಯತೆ ಇದೆಯೋ ಇಲ್ಲ ಫಸ್ಟ್ ನೋಡ್ಕೋಬೇಕು. ಮರಳು ಮಿಶ್ರಿತ ಮಣ್ಣಿಗೆ ಮಾತ್ರ ಕೆರೆಗೋಡ್ ಬೇಕಿರೋದು. ಈಗ ನಮ್ದೇ ನಮ್ಮ ಮಣ್ಣಲ್ಲೇ ಜೇಡಿ ಅಂಶ ಜಾಸ್ತಿ ಇದೆ, ಮತ್ತೆ ಹೊರಗಡೆ ಕೆರೆಯಿಂದ ತಂದು ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ಮಣ್ಣಿಗೆ ಜೇಡಿ ಹಾಕಿದ್ರೆ ನೀರು ಎಲ್ಲಿ ಬಸ್ತೋಬೇಕು? ನೀರು ಬಸಿಲಿಕ್ಕೆ ಜಾಗನೇ ಇರಲ್ಲ. ಆ ಹಾಕ್ದಂತ ಬಿಟ್ಟಂತ ನೀರು ಬೇರಿಗೆ ಎಫೆಕ್ಟ್ ಮಾಡುತ್ತೆ, ಬೇರಿಗೆ ಉಸಿರಾಡ್ಲಿಕ್ಕೆ ಆಗೋದಲ್ಲೇ ಗಿಡ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ನಿರಂತರವಾಗಿ ಈ ತರ ಮಾಡೋದ್ರಿಂದ ಮತ್ತೆ ನೀವು ಕೆರೆ ಮಣ್ಣು ಓಡಿಸಿ ಏನ್ ಮಾಡ್ತೀರಾ, ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡ್ತೀರಾ, ಆ ಮಣ್ಣು ಕಾಂಪ್ರೆಸ್ ಆಗಿ ಅಲ್ಲಿ ರೂಟ್ ಜೋನ್ ಅಲ್ಲಿ ಗಾಳಿನೇ ಇರಲ್ಲ, ಬೇರನ್ನು ಸಹ ಉಸಿರಾಡುತ್ತೆ ಸಸ್ಯದಲ್ಲಿ. ಹಾಗಾಗಿ ಬೇರಿನ ಮೂಲಕ ಉಸಿರಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಈಗ ನಿರಂತರವಾಗಿ ಕೊಟ್ಟಿಗೆ ಈ ಕೆರೆಗೋಡ ಓಡಿಸೋದು ತಪ್ಪು. ರೈತರು ಒಂದು ಏನು ತೀರಾ ನಮ್ಮ ಮಣ್ಣಲ್ಲಿ ನೀರು ಇಟ್ಕೊಂತಕ್ಕಂಥ ಸಾಮರ್ಥ್ಯ ಇಲ್ಲ ಅಂದ್ರೆ ಒಂದು ಗಿಡಕ್ಕೆ 10 kg ಒಂದು ಪುಟ್ಟಿ ಇದು ಕೆರೆಗೋಡ ಓಡಿಸಿದ್ರೆ ಸಾಕಷ್ಟೇ. ಅದು ಬಿಟ್ಟು ಅದಕ್ಕಿಂತ ಮತ್ತೆ ಅದು ಏನು 2-3 ವರ್ಷಕ್ಕೊಂದ್ಸತಿ ಹಾಕಿದ್ರೆ ಸಾಕು. ಅದು ನಿರಂತರವಾಗಿ ಪ್ರತಿ ವರ್ಷ ಎಲ್ಲ ಕಡೆ ಹಾಕ್ಬೇಕು. ಅಲ್ಲ ಈಗ ನೀವು ಹೇಳ್ತಿರೋದು ಆಲ್ಮೋಸ್ಟ್ ನಿಮ್ಮ ತೋಟಕ್ಕೆ ಒಂದು ಕೆರೆಗೋಡ್ದು ಓಡಿಸಿ ಅಲ್ಲೂ ಪ್ರಾಬ್ಲಮ್ ಸಮಸ್ಯೆ ಮಾಡ್ಕೊಂಡಿದ್ದೀರಾ. ಈಗ ನೀವ್ ಹೇಳೋದು ಈ ರಸ ಸೋರುತ್ತೆ ಅಂತ ಇದ್ದೀರಾ, ಅದು ರಸ ಸೋರೋದು ಸ್ಟೆಮ್ ಬ್ಲೀಡಿಂಗ್ ಸಿಂಪ್ಟಮ್ಸ್ ಇರುತ್ತೆ, ಅದು ಆಗಿರುತ್ತೆ, ಕಾಂಪ್ಲೆಕ್ಸ್ ಇದೆ. ಒಂದ್ಸರಿ ನೀವು ಸ್ವಲ್ಪ ಸ್ಪೆಸಿಮನ್ ನನಗೆ ವಾಟ್ಸ್ಆಪ್ ಮಾಡಿ ಒಂದ್ಸತಿ ಬನ್ನಿ ಆಫೀಸಿಗೆ. ಸ್ವಲ್ಪ ಎಲ್ಲ ಒಂದೊಂದು ಡಿಸೀಸಿಗೆ ಒಂದೊಂದರ ಟ್ರೀಟ್ಮೆಂಟ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಈಗ ಯಾವ್ದಾದ್ರು ಈಗ ಅಣಬೆ ರೋಗ ಬಂದಿತ್ತು ನಿಮ್ಮ ಮರಕ್ಕೆ ಅಂದ್ರೆ ಅಣಬೆ ರೋಗ ಬಂದಿರೋ ಸಾಧ್ಯತೆನೂ ಇರುತ್ತೆ. ಗ್ಯಾನೋಡರ್ಮ ಆ ಫಂಗಸ್ ಬಂದಿತ್ತು ಅಂದ್ರೆ ಅದನ್ನ ನೀವು ಫಸ್ಟ್ ಇನ್ಫೆಕ್ಟೆಡ್ ಮರಗಳನ್ನ ಕಿತ್ತಿ ಸುಡಬೇಕು. ಅದು ಮತ್ತೆ ಆ ಬುಡದಲ್ಲಿರೋ ಮಣ್ಣು ನೀರು ಇನ್ನೊಂದು ಹೆಲ್ತಿ ಮರಕ್ಕೆ ಸ್ಪ್ರೆಡ್ ಆಯ್ತು ಅಂದ್ರೆ ಅದು ಆ ಮರಕ್ಕೂ ಸಹ ರೋಗ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಫಸ್ಟ್ ಅಣುವೆ ರೋಗ ಅನ್ನೋದು ಕನ್ಫರ್ಮ್ ಆಯ್ತು ಅಂದ್ರೆ ಬಹಳ ಎಚ್ಚರಿಕೆಯಿಂದ, ಅದೊಂಥರ ಕ್ಯಾನ್ಸರ್ ಇದ್ದಂಗೆ. ಮನುಷ್ಯಂಗೆ ಹೆಂಗೆ ಕ್ಯಾನ್ಸರ್ ಬಂದ್ರೆ ನಿಧಾನಕ್ಕೆ ದಿವಸ ತಿಂತ ಹೋಗುತ್ತೋ ಅದೇ ತರ. ಸರಿ ಸರಿ, ಇಲ್ಲ ನೀವು ಒಂದ್ಸರಿ ಇಲಾಖೆಗೆ ಭೇಟಿ ಮಾಡಿ ವಿತ್ ಸ್ಪೆಸಿಮನ್ ಸ್ವಲ್ಪ ಫೋಟೋಸ್ ತಗೊಂಡ್ಬನ್ನಿ, ನಾನು ಕ್ಲೀನ್ ಆಗಿ ಗೈಡ್ ಮಾಡ್ತೀನಿ. ಒಳ್ಳೇದು ತಿಪ್ಪೇಸ್ವಾಮಿ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು. ಸರ್ ಜಗದೀಶ್ ಅಂತ ಸರ್, ಚಳಿಕೆರೆ ತಾಲೂಕಿಂದ. ಹೇಳಿ ಜಗದೀಶ್. ಸರ್ ಯಶವಂತ್ ಸರ್ ಮಾಹಿತಿ ದಾಖಲೆ ತಿಳಿಸ್ಕೊಡ್ತೀವಿ ಸರ್, ಧನ್ಯವಾದ ಸರ್. ನಾವೊಂದು 3-4 ಪ್ರಶ್ನೆ ಇದೆ ಸರ್ ಕೇಳ್ಬೋದು ಸರ್? ಹೇಳಿ ಹೇಳಿ. ಸರ್, ನಾವೀಗ ಅಡಿಕೆ ನಾಟಿ ಮಾಡಿದ್ವಿ ಒಂದ್ 3 ಎಕರೆಯಲ್ಲಿ. ಕಳೆದ ತಿಂಗಳು 20ನೇ ತಾರೀಕು ನಾಟಿ ಮಾಡಿದ್ವಿ ಸರ್. ಈಗ ಒಂದು 23 ದಿವಸ ಆಗಿದೆ. ನಾವು ನಾಟಿ ಮಾಡ್ಬೇಕಾದ್ರೆ ಯಾವ್ದೇ ಗೊಬ್ಬರ ಕೊಟ್ಟಿರಲ್ಲ ಸರ್, ಬೇರೆಡ್ ಮಾತ್ರ ಒಂದು ಇನ್ನೂರು ರೂಪಾಯಿ ಮಟ್ಟ ಕೊಟ್ಟಿದ್ವಿ ನಮ್ಮ ಗಿಡಕ್ಕೆ. ಈಗ ನೀರು ನಾವು ಗಿಡಕ್ಕೆ ಕೊಡ್ಬೇಕಾ ಏನಾದ್ರೂ ಒಂದು ಅಡಿ ಬಿಟ್ಟು ಕೊಡ್ಬೇಕು ಸರ್ ಒಂದ್ ಪ್ರಶ್ನೆ. ಮತ್ತೆ ಏನಾದ್ರೂ ಗೊಬ್ಬರ ಕೊಡ್ಬೇಕು ಸರ್ ನಾವು ನಾಟಿ ಮಾಡ್ಬೇಕಾದ್ರೆ, ಅಥವಾ ಈಗೇನಾದ್ರೂ ಕೊಡ್ಬೇಕು ಅಂತ ಒಂದು ಕುಟ್ಟು ಕೊಡ್ಬೇಕಾ? ಅಲ್ಲ, ಈಗ ಅದೇ ನೀವು ನಾಟಿ ಮಾಡಿದ್ರೆ ಒಳ್ಳೇದು. ಈಗ ನೀರನ್ನ ಅಡಿಕೆನಲ್ಲಿ ಯಾರೇ ಆಗ್ಲಿ ಸಹಜವಾಗಿ ಏನು ಅಂದ್ರೆ ಬುಡಕ್ ತಗೊಂಡೋಗಿ ಬಿಟ್ಬಿಡ್ತಾರೆ ಲ್ಯಾಟ್ರಲ್ ಪೈಪ್ಗಳನ್ನ. ಆತರ ಮಾಡಬಾರ್ದು. ಅಲ್ಲಿ ನಮ್ಮಲ್ಲಿ ಅಡಿಕೆನಲ್ಲಿ ಬೇರು ಇರೋದು ಒಂದು 2 ಅಡಿ ದೂರದಲ್ಲಿ ಇರುತ್ತೆ. ಈಗ ನೀವು ನಾಟಿ ಮಾಡಿರೋ ಸಸಿ ಸಣ್ಣದಾಗಿರೋದ್ರಿಂದ ಒಂದು 20 ಸೆಂಟಿಮೀಟರ್ ಅಥವಾ ಒಂದು 1/2 ಅಡಿ 3/4 ಅಡಿ ದೂರದಲ್ಲಿ ಲ್ಯಾಟ್ರಲ್ ಇಟ್ಟರೆ ಸಾಕು. ಒಂದು ಗೊಬ್ಬರ, ಈಗ ನೀವು ನಾಟಿ ಮಾಡಬೇಕಾದ್ರೆ ಬೇವಿನ ಹಿಂಡಿ ಹಾಕಿದೀನಿ ಅಂದ್ರೆ ಬೇವಿನ ಹಿಂಡಿ ಹಾಕಿದ್ರೆ ಸಾಕು, ತಿಪ್ಪೆ ಗೊಬ್ಬರ ಇದ್ರೆ ಕೊಡಿ. ಈಗ ಮುಂಗಾರಿನಲ್ಲಿ ಯಾರು ನಾಟಿ ಮಾಡ್ತಿದ್ದಂಗೆ ಗೊಬ್ಬರ ಕೂಡ ಅವಶ್ಯಕತೆ ಇರಲ್ಲ, ಯಾವುದೋ ರಾಸಾಯನಿಕ ಗೊಬ್ಬರಗಳು. ಹಿಂಗಾರಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗ್ತ ನೀವು. ಈರುಳ್ಳಿ ಅಲ್ಲ, ಯೂಶಲಿ ಏನ್ ಹೇಳ್ತೀವಿ ಅಂದ್ರೆ ನಾವು ಕಳೆನಾಶಕಗಳು ಈರುಳ್ಳಿಯಲ್ಲಿ ರೆಕಮೆಂಡೇಶನ್ ಇದೆ, ಅಡಿಕೆನಲ್ಲಿ ಬೇಡ. ಹುಷಾರಾಗಿ ಸೆಲೆಕ್ಟಿವ್ ಹರ್ಬಿಸೈಡ್ ತಗೊಂಡು ಸ್ವಲ್ಪ ಕೇರ್ಫುಲ್ ಆಗಿ ಹೊಡಿಬೇಕು ಅಷ್ಟೇ. ಈರುಳ್ಳಿಲಿ ಹೌದು ಬೇಡ, ಇದಕ್ಕೆ ಎಫೆಕ್ಟ್ ಆದ್ರೆ ಕಷ್ಟ. ಹಾಗಾಗಿ ಕೈಕಳೆ ಒಂದ್ 2 ಕೈಕಳೆ 3 ಕೈಕಳೆ ಕೀಳಿಸಿದ್ರೆ ಸಾಕಾಗುತ್ತೆ ಈರುಳ್ಳಿ ಬೆಳೆಗೆ. ಈರುಳ್ಳಿ ಬೆಳೆಯಲ್ಲೂ ಸಹ ರೆಕಮೆಂಡೇಶನ್ ಇರೋದು ಅಷ್ಟೇನೆ. ಮೊದಲನೇ ಸರಿ ನಾಟಿಗಿನ್ನ 3 ದಿನ ಮುಂಚೆ ಹರ್ಬಿಸೈಡ್ ಹೊಡಿಸ್ತೀವಿ ಹೊರತು ನಾಟಿ ಆದ್ಮೇಲೆ ಯಾವ್ದು ಇಲ್ಲ ಅಲ್ಲಿ. ಹಾಗಾಗಿ ನೀವು ಅಡಿಕೆ ಅಂತರ ಬೆಳೆಯಾಗಿ ಮಾಡಿರೋದ್ರಿಂದ ಬೇಡ, ಕೈಕಳೆ ಕೀಳಿಸೋದೆ ಉತ್ತಮ. ಅಲ್ಲ, ಈಗ ನೀವು ಈರುಳ್ಳಿ ಇದೆ ಅಂತಿದ್ದೀರಾ, ಈರುಳ್ಳಿ ಮತ್ತೆ ಅದ್ರ ಮಧ್ಯೆ ಹಾಕ್ಲಿಕ್ಕೆ ಸರಿ ಹೋಗಲ್ಲ. ನೀವು ಅಡಿಕೆ ನಾಟಿ ಮಾಡಿದಾಗ ಒಂದ್ 3 ವರ್ಷ ನಾನು ಈಗಾಗ್ಲೇ ಹೇಳ್ದಂಗೆ ಸ್ವಲ್ಪ ನೆರಳು ಬೇಕು ಅಡಿಕೆಗೆ. ಬಿಸಿಲು ಸಂಪೂರ್ಣವಾದ ಬಿಸಿಲನ್ನ ತಡ್ಕೊಳಲ್ಲ ಅದು, ಹಂಗಾಗಿ ಅವನ್ನ ನರ್ಸಿಂಗ್ ಕ್ರಾಪ್ ಅಂತ ಕರಿತೀವಿ. ಬಾಳೆ, ಪಪ್ಪಾಯ, ನುಗ್ಗೆ ಅಥವಾ ಸೆಡೆಗಿಡ ಇವ್ಯಾವ್ದಾದ್ರೂ ಹಾಕೊಂಡು ನಾವು ನೆರಳು ಕೊಡೋದು ಉತ್ತಮ. ಒಂದ್ 3 ವರ್ಷ ನಾವು ಏನು ಅನ್ಕಂತೀವಿ ಏನಾಗಲ್ಲ ಬೆಳೆ ಚೆನ್ನಾಗಿ ಬಂದಿದೆ ಅಂತ, ಬಟ್ ಅದು ಮುಂದಿನ ದಿನಗಳಲ್ಲಿ ಎಫೆಕ್ಟ್ ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ನೆರಳಲ್ಲಿ ಬೆಳೆದ್ರೆ ಉತ್ತಮ. ಬಾಳೆ ನಾಟಿ ಮಾಡಿ ಒಳ್ಳೇದು. ಜಗದೀಶ್ ನಮಸ್ಕಾರ. ಮತ್ತೊಂದು ಕರೆ. ಹಲೋ ಹಲೋ ಹಲೋ ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು? ಲೋಕೇಶ್ ಎಲ್ಲಿಂದ? ಹಂಪಸ. ಹಂಪಸಾಗರ. ಅಡಿಕೆ ಒಡಕ್ ಬರ್ಲಿಕ್ಕೆ 5 ಕಾರಣ ಇದಾವೆ. ಒಂದು, ಪೋಷಕಾಂಶಗಳ ಕೊರತೆ ಆದ್ರೂ ಅಡಿಕೆ ಒಡಕ್ ಬರುತ್ತೆ. ಬೋರಾಕ್ಸ್ ಬೋರಾನ್ ಡಿಫಿಷಿಯನ್ಸಿ ಆದ್ರೆ ಅಡಿಕೆ ಒಡಕ್ ಬರುತ್ತೆ. ನೀವು ಸ್ವಲ್ಪ ಗಮನಿಸ್ಬೇಕಲ್ಲ ರೈತರು ಏನ್ ಆಗ್ತಾ ಇದೆ ಅಂತಕ್ಕಂಥದ್ದು. ಎರಡನೇದು, ಅಲ್ಲಿ ಆ ಅಡಿಕೆನಲ್ಲಿ ಪೆಂಟಟಿಮಿಟ್ ಬಗ್ ಅಂತ ಒಂದು ಬರುತ್ತೆ. ಆ ಪೆಂಟಟಿಮಿಟ್ ಬಗ್ ಬಂದು ಅಲ್ಲಿ ಅದೇನ್ ಮಾಡುತ್ತೆ ಅಂದ್ರೆ ಹುಳ ಈ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಅದು ಬಂದು ಅಲ್ಲಿ ಅಡಿಕೆ ತೊಟ್ಟಿರುತ್ತಲ್ಲ ಅದನ್ನ ಚುಚ್ಚಿ ಚುಚ್ಚಿ ರಸ ಇರಿರುತ್ತೆ. ಸ್ವಲ್ಪ ಮಳೆ ಗಾಳಿ ಜಾಸ್ತಿ ಆಯ್ತು ಅಂದ್ರೆ ಉದುರುತ್ತವ. ಉದುರಿರ ಇದ್ರಲ್ಲೂ ಸಹ ನಾವು ಗಮನಿಸ್ಬೋದು, ಆ ಸೂಜಿ ಸುಚ್ಚಿದಂಗ ಆಗಿರುತ್ತೆ ತೊಟ್ಟ. ಆ ಅಡಿಕೆ ನೀವು ಈಗ ಒಡೆದಿದೆ ಅಂದ್ರೆ ಏನು ಅಂದ್ರೆ ಈಗ ಬೋರಾಕ್ಸ್ ನ ಕರೆಕ್ಟ್ ಆಗಿ ಹಾಕ್ಬೇಕು. ಪೊಟ್ಯಾಶಿಯಂನ ರೆಕಮೆಂಡೇಶನ್ ಪ್ರಕಾರ ಪೊಟ್ಯಾಶಿಯಂ ಕೊಡಬೇಕು. ಬೋರಾಕ್ಸ್ ಅಂತ ಒಂದು ಗೊಬ್ಬರ ಇದೆ, ಮೈಕ್ರೋನ್ಯೂಟ್ರಿಯಂಟ್, ಅದು ಪ್ರತಿ ಮರಕ್ಕೆ 20 ಗ್ರಾಮ್ನ ಕೊಡ್ಲೇಬೇಕು. 2 ವರ್ಷಕ್ಕೊಂದ್ಸರಿನಾದ್ರೂ ಕೊಟ್ರೆ ಬಹಳ ಒಳ್ಳೇದು. ಬೋರಾಕ್ಸ್ ಕೊರತೆ ಆದಾಗ ಅಂಡೊಡ್ಕ ಅಂತ ಕರಿತೀವಿ ಅದನ್ನ. ಅಂಡೊಡ್ಕ ಸಹಜವಾಗಿ ಕಂಡು ಬರುತ್ತೆ ನಮ್ಮ ಜಮೀನುಗಳಲ್ಲಿ. ಏನ್ ಮಾಡಿದ್ರಿ ಆ ಗಿಡನ? ಓಕೆ ಓಕೆ, ಬಗ್ದಿ ಸುಟ್ಟಾಕಿದೀರಾ? ಸುಟ್ಟಾಕ್ಬೇಕು ಒಂದು. ಎರಡನೇದು, ಆ ಗಿಡದ ಮೂಲಕ ಇನ್ನೊಂದ್ ಗಿಡಕ್ಕೆ ನೀರ್ ಆದೋಗ್ಬಾರ್ದು, ಯಾಕೆಂದ್ರೆ ಅದಕ್ಕೂ ಆ ಶಿಲೀಂಧ್ರ ಮಣ್ಣಲ್ಲಿ ಇನ್ನೂ ಇರುತ್ತೆ. ಆ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ನೀರ್ ಆದೋಯ್ತು ಅಥವಾ ನೀವು ಉಳುಮೆ ಮಾಡಬೇಕಾರೆ ಆ ಶಿಲೀಂಧ್ರದಿಂದ ಮಣ್ಣು ಕ್ಯಾರಿ ಆಗಿ ಇನ್ನೊಂದ್ ಗಿಡಕ್ಕೆ ತಗಲುತ್ತು ಅಂದ್ರೂ ಅಲ್ಲೂ ಬರ ಸಾಧ್ಯತೆ ಇರುತ್ತೆ. ಅದ್ರ ಸುತ್ತ 2 ಅಡಿ ಆಳ 1 ಅಡಿ ಅಗಲದ್ದು ಟ್ರೆಂಚ್ ತೆಗ್ದಿ ಅಲ್ಲಿ ಈ 1% ಬೋರ್ಡಾಕ್ಸ್ ಮಿಕ್ಸರ್ ಅಥವಾ ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಮ್ ಹಾಕೊಂಡು ಆ ಟ್ರೆಂಚ್ಗೆ ಡ್ರೆಂಚ್ ಮಾಡಬೇಕು. ಅವಾಗ ಬುಡನೆಲ್ಲ ಡ್ರಿಂಚ್ ಮಾಡಿದಾಗ ಸ್ವಲ್ಪ ಅದು ಬೇರೆ ಗಿಡಕ್ಕೆ ಹಬ್ಬದು ತಪ್ಪುತ್ತೆ, ನಂತರ ಅಲ್ಲಿ ನೀವು ಹೊಸ ಗಿಡ ಹಾಕಬಹುದು, ನಾಟಿ ಓಕ್ ಹಾಕಬಹುದು. ಸರ್ಕಾರಿ ಗೊಬ್ಬರ ಹಾಕ್ಬೋದು. ಎಷ್ಟು ವರ್ಷದ ಗಿಡ ಹೇಳಿ? ಹಾಕಿ ಹಾಕಿ, ಮುಂಗಾರಿನಲ್ಲಿ ಕಡ್ಡಾಯವಾಗಿ ಹಾಕ್ಲೇಬೇಕು. ಅದನ್ನೇ ನಾನು ಹೇಳ್ತಾ ಇರೋದು, ರೈತರೇನು ಅಂದ್ರೆ ಬರೇ ಕೊಟ್ಟಿಗೆ ಗೊಬ್ಬರ ಹಾಕ್ತೆ, ಕುರಿ ಗೊಬ್ಬರ ಹೊಡಿಸ್ತೆ, ಕೆರೆಗೋಡು ಹೊಡಿಸ್ತೆ ಅಂತ ಸುಮ್ಬಿಟ್ಟು ಬಿಡ್ತಾರೆ. ಅದೇನು ಅಂದ್ರೆ ಜೀವಾಮೃತ ಹಾಕಿದ್ದು ಸರ್, ಜೀವಾಮೃತ ಹಾಕಿದ್ದು ತನಿ ಗೊಬ್ಬರ ಜೀವಾಮೃತ ಜನ ವಾತಾವರಣ ಸರ್. ಅಲ್ಲ ಅಲ್ಲ, ಅದು ಹಾಕೋದು ಒಳ್ಳೇದು, ಅದ್ರ ಜೊತೆಗೆ ಸ್ವಲ್ಪ ನಾವು ಸಾವಯವ ರಾಸಾಯನಿಕ ಗೊಬ್ಬರನು ಕೊಡ್ಬೇಕಾಗ್ತಿ. ಇವೆಲ್ಲ ಏನು ಅಂದ್ರೆ ದೀರ್ಘಕಾಲ ಮಣ್ಣ ತೋಟದಲ್ಲಿ ಇರಬೇಕಾದಂತ ಬೆಳೆಗಳು, ಏನೋ ಒಂದ್ ತರಕಾರಿ ಹೂವು ಕಿತ್ಕಣ್ಣಪ್ಪ ಮುಗಿತು ಅನ್ನಂಗಿಲ್ಲ. ಇದು ನಿಮ್ ತಲೆಮಾರು ನಿಮ್ಮ ಅಲ್ಲ. ಈಗ ಮುಂಗಾರಿನಲ್ಲಿ ಈಗ ನೀವು ಇಷ್ಟತಿ ಕೊಡಬೇಕಾಯ್ತು ಆಕ್ಚುಲಿ ಗೊಬ್ಬರನ. ಈಗ ಅಮೋನಿಯಂ ಸಾಲ್ ಜೂನ್ ಜೂನ್ ಅಲ್ಲಿ ಕೊಡ್ಬೇಕು ಆಕ್ಚುಲಿ. ಜೂನ್ ಅಲ್ಲಿ ಕೊಟ್ರೆ ಒಳ್ಳೆ ಮಳೆ ಆಗ್ತಿದೆಯಲ್ವಾ, ಚೆನ್ನಾಗೆಲ್ಲ ಮಣ್ಣಲ್ಲಿ ಕರಗಿ ಅದು ಗಿಡಗಳಿಗೆ ಲಭ್ಯ ಆಗುತ್ತೆ, ಮಣ್ಣಿನಲ್ಲಿ ತೇವಾಂಶ. ಕೊಡಿ ಕೊಡಿ ಕೊಡಿ, ಯೂರಿಯಾ 67 ಗ್ರಾಮ್ ಕೊಡಿ. ಅದೇ ರೀತಿ ಎಸ್ ಎಸ್ ಪಿ ಸುಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ 63 ಗ್ರಾಮ್ ಕೊಡಿ, ಮ್ಯೂರೇಟ್ ಆಫ್ ಪೊಟಾಶ್ ಆದ್ರೆ 83 ಗ್ರಾಮ್ ಕೊಡಿ. ಇವು ಇಲ್ಲ, ನಾವ್ ಯಾವ್ದಾದ್ರು ಕಾಂಪ್ಲೆಕ್ಸ್ ಕೊಡ್ತೀವಿ ಅಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ನಮಗೂ ಫೋನ್ ಮಾಡಿದ್ರು ನಾವು ತಿಳಿಸ್ತೀವಿ. ಓಕೆ ಓಕೆ ಲೋಕೇಶ್, ಒಳ್ಳೇದು ಲೋಕೇಶ್, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ. ಶಿವಮೂರ್ತಿ ಅಂತ. ಶಿವಮೂರ್ತಿ ಅವರು, ಪ್ರಶ್ನೆ ಕೇಳಿ. ಸರ್, ಇದು ಅಕ್ಕಿಗಳ ನೆರಳಲ್ಲಿ ಬಳಸಬಾರ್ದು, ಬಿಸಿಲಲ್ಲಿ ಬಳಸಬೇಕು ಅಂತಲ್ಲ ಸರ್, ಅದಕ್ಕೆ ಉದ್ದ ಆಗುತ್ತೆ ನೆರಳ ಬಳಸಿರಿ ಅಂತಾರೆ. ಅಲ್ಲ, ಆರಂಭಿಕ ವರ್ಷಗಳಲ್ಲಿ ಪಾರ್ಶ್ವ ಗೊತ್ತಾಯ್ತು ಶಿವಮೂರ್ತಿ ಅವರೇ ನಿಮ್ಮ. ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಪಾರ್ಶಿಯಲ್ ಶೇಡ್ ಬೇಕೇ ಬೇಕದು, ವೈಜ್ಞಾನಿಕವಾಗಿ ಶಿಫಾರಸ್ ಮಾಡಿದ್ದಾರೆ. ನೀವು ತರಬೇಕಾರೆ ಉದ್ದದ ಗಿಡ ತರ್ತಾರೆ ಕೆಲವರು ರೈತರು, ಅದು ತಪ್ಪದು. ಅಡಿಕೆನಲ್ಲಿ ಗಿಡದ ಹೈಟ್ ಮುಖ್ಯ ಅಲ್ಲ, ಅದು ಕಾಲರ್ ಅಂದ್ರೆ ಬಡ್ಡೆನಲ್ಲಿ ದಪ್ಪ ಇರುತ್ತಲ್ಲ ಗಿಡದ ಸ್ಟೆಮ್, ಅದು ಬಹಳ ಮುಖ್ಯ. ಮತ್ತೆ ಎಲೆಗಳು ಗಣ್ಣು ಕಮ್ಮಿ ಇರಬೇಕು, ಗುಚ್ಚನಾಗಿರ್ಬೇಕು. ಈಗ ಉದ್ದಕ್ಕೆ ಬೆಳೆದಿರೋ ಗಿಡ ತಂದು ಹಾಕಿ ನೆರಳಲ್ಲಿ ಬೆಳೆಸಿದ್ರೆ ಮತ್ತುದ್ದ ಆಗುತ್ತೆ, ಯೂರಿಯಾ ಈ ತರದ ಕೆಲವು ಗೊಬ್ಬರಗಳು ಕೊಟ್ಟರೆ ಇನ್ನೂ ಉದ್ದ ಆಗುತ್ತೆ ಅದು. ಹಾಗಾಗಿ ನೆರಳಲ್ಲಿ ಬೆಳೆಸಬಾರ್ದು ಅಂತ ಅಲ್ಲ, ನೆರಳಲ್ಲೇ ಬೆಳೆಸ್ಬೇಕು, ಪಾರ್ಶಿಯಲ್ ಶೇಡ್ ಇರಲೇಬೇಕು. ಹಾಗಾಗಿ ಪಾರ್ಶಿಯಲ್ ಶೇಡ್ ಅಲ್ಲಿ ಬೆಳೆಸೋದು ಶಿಫಾರಸು, ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ್ದಾರೆ. ಸುಮ್ಮನೆ ಹೈಟ್ ಹೋಗುತ್ತೆ, ಹಾಗಾಗಿ ನಾವು ಬಿಸಿಲಲ್ಲೇ ಬೆಳಿತೀವಿ ಅನ್ನೋದು ತಪ್ಪು ಕಲ್ಪನೆ ಅದು. ಸರಿ ಸರ್, ಅದು ಮಿಲಿ ಬಗ್ ಅಂತ, ಅದು ಆಕ್ಚುಲಿ ವೈಟ್ ವೈಟ್ ಇರುತ್ತಲ್ವಾ, ಅದು ಆಕ್ಚುಲಿ ಮಳೆ ಬಂದ್ರೆ ಹೋಗುತ್ತೆ. ಶಿವಮೂರ್ತಿ ಅವ್ರೆ, ಈಗ ಮಳೆ ಇಟ್ಕೊಂಡ್ರೆ ಅದೇ ಅದು ನ್ಯಾಚುರಲ್ ಆಗಿ ಅದೇ ವಾಶ್ ಔಟ್ ಆಗುತ್ತೆ. ಅದು ಅದೇ ಫಿಶ್ ಆಯಿಲ್ ರೆಸಿನ್ ಸೋಪ್ ಅಂತ ಬರುತ್ತೆ, ಮೀನಿನ ಎಣ್ಣೆ ಅಂತ ಬರುತ್ತೆ, ಅದನ್ನ ನೋಡಿದ್ರು ಹೋಗುತ್ತೆ. ಅದು ಫಿಶ್ ಆಯಿಲ್ ರೆಸಿನ್ ಸೋಪ್ ಅಂತ ಸಿಗುತ್ತೆ, ಅಥವಾ ನಾವು ಈ ಬೇವಿಂದ ಅಜಾದಿ ರಕ್ತಿನ ಯಾವ್ದಾದ್ರು ಬೇವಿಂದ ಇದಿರುತ್ತಲ್ಲ ಅಜಾದಿ ರಕ್ತಿನ ಪ್ರಾಡಕ್ಟ್ಗಳು, ಅದನ್ನ ನೋಡಿದ್ರು ಸಹ ಹೋಗುತ್ತೆ ಅದು. ಸರಿ ಸರಿ, ಒಳ್ಳೆ ಶಿವಮೂರ್ತಿ ಅವರು, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ ಸರ್. ಹಲೋ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರಾಮನಗೌಡ ಅಂತೇಳಿ, ಅರ್ಮಳೆ ತಾಲೂಕು ಜೋಶಿಲಿಂಗಾಪುರ. ರಾಮನಗೌಡ್ರೆ, ಪ್ರಶ್ನೆ ಕೇಳಿ. ನಮ್ದೊಂದು ಈಗ ಒಂದು 25-26 ವರ್ಷ ಆಗ ಸರ್ ತೆಂಗಿನ ಮರ. ಕಾಯಿ ಬಿಡಂಗಲ್ಲ ಸರ್, ಕಾಯಿ ಬಹಳ ಕಾಯಿ ಬಿಡಂಗಲ್ಲ, ಅದು ಒಳಗ ಕಾಯಿ ಬಲ್ತಾವಂತ ಕಡಿವಿ ಕೆತ್ತವಲ್ಲ ಒಳಗ ಬೀಟ್ ಬಿಟ್ಟು, ಅದು ಕೊಬ್ಬರಿ ನೀರಲ್ಲ ಏನಿರಲ್ಲ ಆ ತರ. ನೀವು ಗೊಬ್ಬರ ಎಲ್ಲ ಕರೆಕ್ಟ್ ಆಗಿ ಹಾಕ್ತಿದ್ದೀರಾ ರಾಮನಗೌಡ್ರೆ? ಇಲ್ಲ ಸರ್, ಅದಕ್ಕೇನು ಗೊಬ್ಬರ ಗೊಬ್ಬರ ಹಾಕಿಲ್ಲ ಸರ್ ನಾವು. ಮತ್ತೆ ಹೆಂಗ್ ಕಾಯಿ ಕಟ್ಬೇಕು ಅದು? ಅದು ನೀರಿನ ಪ್ರಾಬ್ಲಮ್ ಅಂದ್ರೆ ನಾವು ಈಗ ಬಡ್ಡೆಗ ಒಂದ್ ಸ್ವಲ್ಪ ಮಾರ್ಬಿಟ್ಟು ನಿಲಿ ಮಾಡೋ ಸರ್. ಅಲ್ಲ ಈಗ ಮೊದಲು ಈಗ ಕಾಯಿ ಚೆನ್ನಾಗಿರೋ ಸರ್, ಈಗ ಸ್ವಲ್ಪ ಬೇಗ ಬಲಿಯೋದಲ್ಲ, ಅದಕ್ಕೇನಾದ್ರು ಪೌಷ್ಟಿಕಾಂಶ ಕಮ್ಮಿ ಐತೆ, ಗೊಬ್ಬರ ಯಾವ್ದು ಹಾಕ್ಬೇಕು ಸ್ವಲ್ಪ. ಹೌದೌದು, ಅಡಿಕೆ ಅಷ್ಟೇ ತೆಂಗಿನಲ್ಲೂ ಸಹ ಪೋಷಕಾಂಶ ಬಹಳ ಮುಖ್ಯ. ನೀವು ಬರೇ ಕಾಯಿ ಕಿತ್ಕೊಂಡು ಕಾಯಿ ಬಲ್ತಿಲ್ಲ ಕೊಬ್ಬರಿ ಬಂದಿಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಬರ್ಬೇಕು? ಅದಕ್ಕೇನಾದ್ರೂ ಈಗ 27 ವರ್ಷದ ಗಿಡ ಅಂದ್ರಿ, 27 ವರ್ಷ ಅಂದ್ರೆ ಮಣ್ಣಲ್ಲಿ ಇರೋದೆಲ್ಲ ತಿಂದು ಖಾಲಿ ಮಾಡಿದೆ ಮರ, ಈಗ ಏನಾದ್ರೂ ನೀವು ಹಾಕ್ಬೇಕಲ್ಲ ಹೊರಗಿಂದ ಮತ್ತದಕ್ಕೆ. ಸ್ವಲ್ಪ ಈ ಕೆಮಿಕಲ್ಸ್ ಗೊಬ್ಬರ ಕೆಮಿಕಲ್ಸ್ಗಳನ್ನ ಹಾಕ್ಬೇಕು, ಸರ್ಕಾರಿ ಗೊಬ್ಬರಗಳನ್ನ ಹಾಕ್ಬೇಕು. ಈಗ ಮುಂಗಾರ ಆಗಿದೆ, ಸ್ವಲ್ಪ ಹಾಕಿ ಗೊಬ್ಬರನ, ಯೂರಿಯಾ ಎಸ್ ಎಸ್ ಪಿ ಮ್ಯೂರೇಟ್ ಆಫ್ ಪೊಟ್ಯಾಶು ಡಿ ಎ ಪಿ ಏನ್ ಸಿಗುತ್ತೆ ನಿಮ್ಮಲ್ಲಿ, ಅದೊಂದು ಲೆಕ್ಕಾಚಾರ ಇರುತ್ತೆ. ನೀವು ಹತ್ರದ ತೋಟಗಾರಿಕೆ ಇಲಾಖೆಯನ್ನು ಭೇಟಿ ಮಾಡಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಕೊಡ್ತಾರೆ ಎಷ್ಟು ಬೇಕಾಗತ್ತೆ ಅಂತ. ನೀವು ಅದನ್ನ ಹಾಕ್ಬೇಕು ಕಡ್ಡಾಯವಾಗಿ, ಹಾಕಿದ್ರೆ ಮಾತ್ರ ಅದು ಕಾಯಿ ಚೆನ್ನಾಗಿ ಹಿಡಿಲಿಕ್ಕೆ ಸಾಧ್ಯ. ಒಂದು ಎಷ್ಟು ಕಾಯಿ ಕಚ್ಚುತ್ತೆ ನಿಮ್ಮ ಮರ? ಜವಾರಿ ಮರ ಹಾಕಿದ್ ನಾವು ಈಗ ಒಂದು 20 ಅಡಿ ಹೋಗಿಲ್ಲ, ಹದಿನೆಂಟು ಅಡಿ ಐತೆ. ಅಲ್ಲ, ಕಾಯಿ ಎಷ್ಟು ಬಿಡುತ್ತೆ? ಕಾಯಿ ಕಾಯಿ ಒಂದೊಂದು ಗುಜಿಗೆ 6-8 ಹಿಂಗ ಹಿಡಿತೈತಿ. ಅದ್ರಾಗ ಒಂದೊಂದು ಉದುರ್ತಾವ, ಒಂದ್ 2-4-5 ಹಿಡಿದ ಮಸ್ತಾರ. ಒಂದ್ ತೆಂಗಿನ ಮರ ನೀವು ಕರೆಕ್ಟ್ ಗೊಬ್ಬರ ಕೊಟ್ರೆ ಒಂದ್ ಮರ 400 ಕಾಯಿ ಹಿಡಿಯುತ್ತೆ ವರ್ಷಕ್ಕೆ. ನೀವು 6-7 ಅಂದ್ರೆ ನೀವು ಗೊಬ್ಬರನೆ ಕೊಟ್ಟಿಲ್ಲ, ಕರೆಕ್ಟ್ ಗೊಬ್ಬರ ಕೊಡಿ. ಗೊಬ್ಬರ ಹಾಕ್ಬೇಕು, ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ, ಈ ಹಸಿರೆಲೆ ಗೊಬ್ಬರಗಳು, ಸಾವಯವ ಗೊಬ್ಬರಗಳನ್ನೆಲ್ಲ ಹಾಕಿ ಗೊಬ್ಬರ ಕೊಡಿ, ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಒಳ್ಳೇದು ರಾಮನಗೌಡರು, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ ಯಾರು? ಹೇಳಿ, ತಮ್ಮ ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ಈಶ್ವರಪ್ಪ ಅಂತ ಹೇಳಿ. ಈಶ್ವರಪ್ಪ ಅಂತ? ಈಶ್ವರಪ್ಪನೇ. ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ನಾವು ಈಗ ಅಡಿಕೆ ಗಿಡ ಇಡಬೇಕಂತ ಇದೀವಿ ಸರ್. ಹಲೋ ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ, ಈಶ್ವರಪ್ಪ ಹೇಳಿ. ಅಡಿಕೆ ಇಡಬೇಕು ಅಂತಿದ್ದೀರಾ? ಏನ್ ನಿಮಗೆ ಡೌಟ್ ಏನಿದೆ ಕೇಳಿ, ಸಂಶಯ ಏನಿದೆ? ಹೊಸ ಗಿಡ, 1.5 ವರ್ಷ ಗಿಡ ಅವು. ಓಕೆ ಓಕೆ. ಈಗ ಹೊಸ ಗಿಡಬೇಕು, ಈಗ ಅದಕ್ಕೆ ಗಿಡ ಇಡ್ಬೇಕಾದ್ರೆ ನಾವು ಬೇವಿನಿಂಡಿ ಹಾಕ್ಬೇಕಂತ ಮಾಡಿದ್ವಿ. ಹಿಂಗೆಲ್ಲ ಬೇವಿನ ಬೀಜ ಪುಡಿ ಮಾಡಿ ಹಾಕ್ಬೇಕಂತ ಮಾಡಿದ್ವಿ, ಹಾಕ್ಬೋದಾ ಸರ್? ಖಂಡಿತ ಹಾಕ್ಬೋದು. ನೀವು ಹೊಸ ಗಿಡ ನಾಟಿ ಮಾಡೋರು ಒಂದ್ ಗಮನಿಸ್ಬೇಕು, ಎಲ್ಲಾ ರೈತರು ಸಹ ಅಷ್ಟೇ. ನಮ್ ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೇರ್ಗುಣಿ ಅಂತ ಹೊಡೆದು ಬಿಡ್ತಾರೆ, ಆ ಪಾಕೆಟ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಗುಂಡಿ ತೊಡ್ತಾರೆ. ಅದು ಮಾಡಬಾರ್ದು, ಕಡ್ಡಾಯವಾಗಿ ಒಂದ್ 2.5 ಅಡಿ ಆಳ, 2.5 ಅಡಿ ಉದ್ದ ಅಗಲ ಇರ್ತಕ್ಕಂಥ ಗುಣಿನೇ ತೆಗಿಬೇಕು. ಏನ್ ತೆಗೆದು ಮತ್ ಮಣ್ಣು ತುಂಬತಿವಲ್ಲ ಅಂತ ಕೇಳ್ತಾರೆ ರೈತರು. ಅದು ವೈಜ್ಞಾನಿಕವಾಗಿ ಶಿಫಾರಸ್ ಮಾಡಿದೀವಿ, ಮುಂದಿನ ದಿನಗಳಲ್ಲಿ ಬೇರೆ ಇಳ್ಕೊಳ್ಲಿಕ್ಕೆ ಕಡ್ಡಾಯವಾಗಿ ಆಳವಾದ ಗುಂಡಿ ನೋಡಿಬೇಕು. ಎಲ್ಲರೂ ಸೇರ್ಗುಣಿ ಹೊಡೆದು ಇಡೋದು, ಒಂದ್ ಸಾಲು ಮಡಿಕೆ ಹೊಡೆದು ಗಿಡ ಇಡೋದು ಈ ತರ ಮಾಡ್ತಾರೆ, ಆ ತರ ಮಾಡಬೇಡಿ. 2.5 ಅಡಿ ಆಳ ಉದ್ದ ಅಗಲಿರೋ ಗಿಡ ಗುಂಡಿ ಹೊಡೆದು ಅದರಲ್ಲಿ ಬೇವಿನ ಹಿಂಡಿ, ಒಂಗೆ ಸೊರಬು, ಬೇವಿನ ಸೊರಬು ಎಲ್ಲ ಹಾಕಿ ನಾಟಿ ಮಾಡಿ, ಏನ್ ತೊಂದರೆ ಇಲ್ಲ. ಈಗ ನಾವು 1-2 ಅಡಿ ಗುಂಡಿ ಹಾಕಿದೀವಿ ಸರ್. ಓಕೆ ಓಕೆ. ಮತ್ತೆ 1.5 ವರ್ಷದ ಗಿಡಗಳು ಒಳ್ಳೇದು, 1.5 ವರ್ಷದ ಗಿಡನೇ ನೆಡಬೇಕು. ಎಲ್ಲರೂ ಕೆಲವು ರೈತರು 6 ತಿಂಗಳ ಗಿಡ ನೆಡ್ತಾರೆ, ಅದು ಒಳ್ಳೇದಲ್ಲ. ಗಡ್ಡೆ ಗಿಡ ಇರ್ತಾ ಇದೀವಿ ಸರ್, ಗಡ್ಡೆ ಬಿಡಿಸಿ. ಓಕೆ. ಮತ್ತೆ 1 ಕೆಜಿ, 1 ಗಿಡಕ್ಕೆ 1 ಕೆಜಿ ಬೇವಿಂಡಿ ಹಾಕ್ಬೋದಾ? ರಿಯಲ್ ಬೇವಿಂಡಿ ಪುಡಿ ಮಾಡಿ ಹಾಕ್ತಾ ಇದೀವಿ ನಾವು. ಇಲ್ಲ ಇಲ್ಲ, ಕೊಡಬಹುದು, ಬೇವಿನಿಂಡಿ ಕೊಡಬಹುದು, ಶಿಫಾರಸ್ ಮಾಡಿದೀವಿ. ಅಡಿಕೆಗೆ ಬೇವಿನಿಂಡಿ ಒಳ್ಳೇದು. ನೀವು ಈಗ ಇನಿಷಿಯಲ್ ಇಯರ್ ಅಲ್ಲಿ 2 ಕೆಜಿ, 1 ಕೆಜಿ ಹಾಕ್ರಿ. ಮುಂದಿನ ದಿನಗಳಲ್ಲಿ ಪ್ರತಿ ಮರಕ್ಕೆ 5 ಕೆಜಿ ಶಿಫಾರಸ್ ಇದೆ ಬೇವಿನಿಂಡಿ. 5 ಕೆಜಿ ಅಷ್ಟು ನೀವು ಬೇವಿನಿಂಡಿ ಹಾಕಿದ್ರೆ ಕೊಳೆ ರೋಗ ಆಗ್ಲಿ ಈ ತರದ ರೋಗಗಳು ಮುಂದೆ ಬರೋದು ತಪ್ಪುತ್ತೆ. ಬರಲ್ಲ? ಬರಲ್ಲ, ಬರೋದಿಲ್ಲ. ಮತ್ತೆ ಗಿಡ ಇಟ್ಟಮೇಲೆ ಕೊಟ್ಟಿಗೆ ಗೊಬ್ಬರ ಎಷ್ಟು ತಿಂಗಳಿಗೆ ಹಾಕಿ ಸರ್? ಮೇಲೆ ಕೊಟ್ಟಿಗೆ ಗೊಬ್ಬರ ಈಗ ನೀವು ನಾಟಿ ಮಾಡಬೇಕಾದ್ರೆ ಗುಂಡಿಗೆ ಸೇರಿಸ್ಬಿಟ್ಟು ಹಾಕಿ. ಕೊಟ್ಟಿಗೆ ಗೊಬ್ಬರ ಒಂದ್ ಮರಕ್ಕೆ ನೀವು 20 ಕೆಜಿ ಹಾಕ್ಬೇಕು ಅಡಿಕೆನಲ್ಲಾದ್ರೆ. ಅಲ್ಲ, ಬೇವಿನ ಹಿಂಡಿ ಬೇವಿನ ಗೊಬ್ಬರ ಹಾಕಿದ್ವಲ್ಲ ಸರ್, ಬೇವಿನ ಬೀಜದ. ಅದಕ್ಕೆ ಅದು ಮುಚ್ಚಿದ್ಮೇಲೆ ಮತ್ತೆ ಮೇಲೆ ಗೊಬ್ಬರ ಎಷ್ಟು ಕೊಡ್ಬೇಕು ಕೊಟ್ಟಿಗೆ ಗೊಬ್ಬರ? ಇಲ್ಲ, ಕೊಟ್ಟಿಗೆ ಗೊಬ್ಬರ ಈಗಲೇ ಕೊಡಿ. ನಾಟಿ ಮಾಡೋ ಟೈಮಲ್ಲೇ ಗುಂಡಿಗೆ ಸೇರಿಸಿ, ಬೇವಿನ ಹಿಂಡಿನೂ ಸೇರಿಸಿ, ಏನಾಗೋದಿಲ್ಲ. ಸಾವಯವ ಗೊಬ್ಬರ ನಿಮಗೆ ಕೊಟ್ಟಕೊಟ್ಲೆ ಲಭ್ಯ ಆಗಲ್ಲ ಸಸಿಗಳಿಗೆ, ಅದು ಕಳ್ತ್ಬಿಟ್ಟು ಗಿಡಕ್ಕೆ ಲಭ್ಯ ಆಗೋದು ಬಹಳ ನಿಧಾನ. ಅಡಿಕೆನಲ್ಲೇ ಆಗಲಿ ತೆಂಗಲ್ಲೇ ಆಗಲಿ ಪೋಷಕಾಂಶ ಇವತ್ತು ಕೊಟ್ಟರೆ ನಾಳೆ ಲಭ್ಯ ಆಗಲ್ಲ ಗಿಡಕ್ಕೆ. ಅದು 2 ತಿಂಗಳು ಬೇಕು ಮಿನಿಮಮ್ ಅದು ಮಣ್ಣಲ್ಲೆಲ್ಲ ಕರಗ ಲಭ್ಯ ಆಗೋಕ್ಕೆ. ಹಾಗಾಗಿ ತೊಂದರೆ ಇಲ್ಲ, ಕೊಡಿ. ಬೇರುಳ ಬರಲ್ಲ ನಮ್ಮಲ್ಲಿ, ಬೇರುಳ ಸಮಸ್ಯೆ ಇಲ್ಲ. ಕೊಳೆ ರೋಗ ಅನ್ನು ಸಹ ಕಂಟ್ರೋಲ್ ಆಗುತ್ತೆ ಅಡಿಕೆ ಬೇವಿನಿಂಡಿ ಕೊಟ್ಟರೆ. ಅದಕ್ಕೆ ಸರ್, ಬೇವಿನಿಂಡಿ ರಿಯಲ್ ಬೀಜನೇ ತಂದು ಪುಡಿ ಮಾಡಿ ಹಾಕ್ತಾ ಇದೀವಿ ಸರ್. ನಾವು ಮಾಡಿಸಿ ಮಾಡಿಸಿ, ಒಳ್ಳೆ ಒಳ್ಳೆ ಪದ್ಧತಿ ಮಾಡಿ. ಸರಿ ಸರ್, ಧನ್ಯವಾದ, ನಮಸ್ಕಾರ. ಮುಂದಿನ ಒಂದು ಕರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ. ಹೇಳಿ. ರಾಜೇಶ್. ರಾಜೇಶ್ ಸರ್. ರಾಜೇಶ್ ಎಲ್ಲಿಂದ ಸರ್? ಶ್ರವಣಗಿರಿ ಸರ್, ಧರ್ಮಪುರ ಹೋಬಳಿ. ಧರ್ಮಪುರ ಹೋಬಳಿ. ಹಾ, ಕೇಳಿ ಪ್ರಶ್ನೆ ಕೇಳಿ. ಸರ್, ನಾವು ಒಂದು ಮೊನ್ನೆ ಒಂದ್ ಜೂನ್ ತಿಂಗಳ ನಾಟಿ ಮಾಡಿದೀವಿ. ಅಡಿಕೆನ? ಅಡಿಕೆ ಸರ್, ಅಡಿಕೆ. ಹೇಳಿ ಹೇಳಿ ಸರ್. ಅದಕ್ಕೆ ಗೊಬ್ಬರ ಕೊಡಬಹುದು ಸರ್? ಅಲ್ಲ, ಈಗ ನೀವು ನಾಟಿ ಮಾಡಬೇಕಾದ್ರೆ ಸ್ವಲ್ಪ ತಿಪ್ಪೆ ಗೊಬ್ಬರ ಈ ತರದ್ದು ಹೊಂಗೆ ಸೊರಬು ಈ ತರದ್ ಕೊಟ್ಟರೆ ಕೊಟ್ಟಿದ್ರೆ ಸಾಕು. ಈಗ ಈ ವರ್ಷ ನಾಟಿ ಮಾಡಿರೋದ್ರಿಂದ ಈಗ ಹಿಂಗಾರಿನಲ್ಲಿ ಕೊಡಿ, ಮುಂಗಾರಿನಲ್ಲಿ ಏನ್ ಬೇಡ. ಯಾವ್ದನ್ನ ರಾಸಾಯನಿಕ ಗೊಬ್ಬರಗಳು? ರಾಸಾಯನಿಕ ಗೊಬ್ಬರಗಳು ಕೊಡಬೇಕು, ಹಿಂಗಾರಿನಿಂದ ಕೊಡಿ. ಹಿಂಗಾರಿನಲ್ಲಿ ಯೂರಿಯಾ, ಡಿ ಎ ಪಿ, ಸ್ವಲ್ಪ ಈ ಮುರಟ್ ಆಫ್ ಪೊಟ್ಯಾಶು, ಪೊಟ್ಯಾಶ್ ಜಾಸ್ತಿ ಕೊಡ್ಬೇಕು ನೋಡ್ರಿ. ರೈತರು ಎಲ್ಲರೂ ಗಮನಿಸ್ಬೇಕು ಒಂದು ಏನು ಅಂದ್ರೆ, ಅಡಿಕೆಗೆ ಯೂರಿಯಾ ಸ್ವಲ್ಪ ಕಮ್ಮಿ ಕೊಟ್ಟರು ನಡೆಯುತ್ತೆ,